ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಹಾಗೂ ಸಹಜ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳ್ತಾ ಇದ್ರಲ್ಲ, ಬನ್ನಿ ಇಂದಿನ ಕೃಷಿರಂಗದಲ್ಲಿ ನೈಸರ್ಗಿಕ ಹಾಗೂ ಸಹಜ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ರಾಘವೇಂದ್ರ ಅವರ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಈ ನರ್ಸರಿಯನ್ನ ಎಷ್ಟು ವರ್ಷದಿಂದ ಮಾಡ್ತಿದ್ರು ತೆಂಗಿನ ನರ್ಸರಿ? ನಾನು ಒಂದು 8-10 ವರ್ಷದಿಂದ ನನಗೆ ಹೊಳೆನಸೀಪುರ ಎಲ್ಲಾ ಕಡೆ ಕೃಷಿ ಇಲಾಖೆಗೆ ಕಾಯಿ ತಗೊಂಡೋಗ್ತಾ ಇದ್ರು. ನಾನೀಗ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. ಉತ್ತಮವಾದ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಫಲವತ್ತಾದ ಕಾಯಿನ ಹುಡುಕಿ ಮಾಡೋಂತ, ಯಾಕೆಂದ್ರೆ ರೈತರಿಗೆ ಏನಾಗುತ್ತೆ, ಒಂದು ಹೆಣ್ಣು ಒಳ್ಳೆ ಹೆಣ್ಣು ಬೇಕು ಅಂದ್ರೆ ನಾವು ಎಲ್ಲೆಲ್ಲೋ ಹುಡ್ಕೊಂಡು ನೋಡ್ಕೊಂಡ್ ಬರ್ತೀವಿ. ರೈತರು ಏನ್ ಮಾಡ್ತಾ ಇದಾರೆ, ಎಲ್ಲೋ ಸಿಕ್ಕಿದ್ದು ಎಲ್ಲೋ ನೆಟ್ಟಿದ್ದನ್ನು ಯಾವ್ದೋ ಒಂದು ಗಿಡ ತಂದು ನೆಡ್ತಾ ಇದಾರೆ. ಯಾಕೆಂದ್ರೆ ಇದೊಂದು 100 ವರ್ಷ ಬೆಳೆಯಂತ ಮರಗಳು. ಎಲ್ಲೋ ಒಬ್ರು ಸ್ನೇಹಿತರು ಬಂದಾಗ 8 ವರ್ಷ ಯಾವ್ದೋ ಒಂದು ಗಿಡ ನೆಟ್ಟಿ ಅವ್ರ ಶ್ರಮ ವೇಸ್ಟ್ ಆಗಿ ಪಾಪ ಎಲ್ಲೋ ಅಳಲ್ ತೋಡ್ಕೊಂಡ್ರು. ಆಗ ನನ್ನ ಮನ್ಸಿಗೆ ಬಂತು, ಪಾಪ ಒಂದು ನಂದು ಒಂದು 50 ವರ್ಷ ಇರೋದ್ರಿಂದ ನಾನು ಒಳ್ಳೆ ಕಾಯಿ ಕೊಡಬೇಕು ಅಂತ ಮನ್ಸಿಗೆ ಬಂದ್ರಿಂದ ನಾನು ಒಂದು 40 ಗರಿ ಇರೋಂಥದ್ದನ್ನ ಹೆಲ್ತಿ ಮರ ಮತ್ತೆ ಮೊಟ್ಟೆ ಆಕಾರ ಒಂದು ಗೊನೆನು ಕೂಡ ಬಗ್ಗಿರಬಾರ್ದು ಇಂಥ ಕಾಯನ್ನೇ ಸೆಲೆಕ್ಟ್ ಮಾಡಿ ಒಂದು 5,000-6,000 ಹಾಕ್ತೀನಿ. ತುಂಬ ಜನ ಖುಷಿಪಟ್ಟು ನಾನು ಯಾವುದೇ ಥರದ್ದು ಗೊಬ್ಬರಗಳನ್ನೂ ಹಾಕಲ್ಲ ಏನೂ ಹಾಕಲ್ಲ, ಆ ಕಾಯಿ ನೆಟ್ಟಿದ್ದನ್ನು ಅದೇ ಅದ್ರ ತನ ಅದ್ರ ಶಕ್ತಿ ಇದರಲ್ಲೇ ಬರಬೇಕದು, ಆಗ ಅದು ಕರೆಕ್ಟಾಗಿದೆ ಅಂತ. ನಾವು ಕೃತಕವಾಗಿ ಏನು ಕೊಡಬಾರ್ದು, ಅದರಲ್ಲಿ ಏನಾದರೂ ಶಕ್ತಿ ಇದ್ರೆ ಖಂಡಿತ ಬರುತ್ತೆ ಅದು ಕಾಯಿ. ನೀವೇ ನೋಡ್ತಾ ಇದ್ರೆ ತೆಂಗಿನ ಸಸಿ ಎಲ್ಲ ಅವೆಲ್ಲ 1 ಸಸಿ 2 ಸಸಿ ಕಡೆ ಕಾಣ್ತಾ ಇದೆ. ಅಂದರೆ ಕಾಯಲ್ಲಿ ತಾಕತ್ತಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಈ ನರ್ಸರಿ ಕೆಲಸ ಯಾವಾಗ ಪ್ರಾರಂಭ ಮಾಡ್ತೀರಾ, ಕಾಯಿ ಸೆಲೆಕ್ಷನ್ ಯಾವಾಗ ಮಾಡ್ತೀರಾ, ಅದನ್ನ ಹೇಗೆ ಮಾಡ್ತೀರಾ, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ. ನಾವು ಸೆಪ್ಟೆಂಬರ್ ಕೊನೆ ಅಂತಲ್ಲಿ, ಯಾಕೆಂದ್ರೆ ಮಳೆಗಾಲದಲ್ಲಿ ಮಾಡಬಾರ್ದು. ಮಳೆಗಾಲದಲ್ಲಿ ಏನಾಗುತ್ತೆ, ನೀರು ಡ್ರೈ ಆಗಲ್ಲ, ಕಣ್ಣಿಗೆಲ್ಲ ನೀರು ಇಳಿದು ಅದಕ್ಕೆಲ್ಲ ಫಂಗಸ್ ಎಲ್ಲ ಬಂದು ಮುಟ್ಟಲ್ಲ ಮೊಳಕೆಗಳು. ನಾವು ಸೆಪ್ಟೆಂಬರ್ ಒಳ್ಳೆ ಟೈಮ್ ಅದು, ಕೊನೆ ಇದಿರುತ್ತಲ್ಲ ಸೆಪ್ಟೆಂಬರ್ ಡಿಸೆಂಬರ್ ಟೈಮಲ್ಲಿ ಅದು ಒಳ್ಳೆ ಟೈಮ್ ಅದು. ನೀರು ಡ್ರೈ ಆಗುತ್ತೆ, ಬೇಸಿಗೆ ಶುರು ಆಗೋದ್ರಿಂದ ಅದು ಬೇಗ ಡ್ರೈ ಆಗಬೇಕು ಮೊಳಕೆ ಬರೋದಕ್ಕೆ, ಅದು ಸೂಕ್ತವಾದ ಸಮಯ ಅದು. ಕೆಲವರೆಲ್ಲ ಮುಂಚೆನೆ ಹಾಕ್ತಾರೆ, ಅದು ಆ ಥರ ಹಾಕಬಾರ್ದು. ಸೆಪ್ಟೆಂಬರೇ ಸೂಕ್ತವಾದ ಟೈಮ್. ಆ ಸೆಪ್ಟೆಂಬರ್ ಹಾಕಿದ್ರೆ ನಮಗೆ ಜೂನಿಗೆ ಮಳೆ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ಹೇಗೆ ಹಾಕ್ತೀರಾ ಅಂತ, ಭೂಮಿಗೆ ಹೂಣ್ತೀರಾ ಅಥವಾ ಏನ್ ಮಾಡ್ತೀರಾ? ಹೇಗೆ, ಸ್ವಲ್ಪ ಮರಳು ಮಿಕ್ಸ್ ಮಾಡಿ ಸ್ವಲ್ಪ ಕೀಳೋದಕ್ಕೆ ಸುಲಭ ಆಗಿ ಸ್ವಲ್ಪ ಮನಕ್ಸ್ ನೆಡ್ತೀವಿ. ಅಂದ್ರೆ ಫುಲ್ ಸ್ಟ್ರೈಟ್ ನೆಡಲ್ಲ, ಸ್ವಲ್ಪ ಮನಕ್ಸ್ ನೆಡ್ತೀವಿ, ಕೀಳೋದಕ್ಕೆಲ್ಲ ಯೂಸ್ ಆಗ್ಲಿ ಅಂತ. ಆಮೇಲೆ ಕಣ್ಣಿಗೆ ನೀರು ಬೀಳಲ್ಲ ಆ ತರ ಮನಕ್ಸೋದ್ರಿಂದ. ನಾವು ಉದ್ದ ನಿಲ್ಟ್ರೆ ಏನಾಗುತ್ತೆ, ಬೇಗ ಮಳೆ ಬಿದ್ರೆ ಅದು ಕಣ್ಣಿಗೆ ನೀರು ಇಳಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮನಕ್ಸ್ ಏನಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಅಂತರ ಕೊಡ್ತೀರಾ ಕಾಯಿಂದ ಕಾಯಿಗೆ? ನಾವು 1-1.5 ಅಡಿ ಕೊಡ್ತೀವಿ ಸರ್. ಸ್ವಲ್ಪ ಅದು ಸ್ಪೇಸ್ ಇದ್ದಷ್ಟು ನಮಗೆ ಗೆಡ್ಡೆ ಮೋಪಾಗಿ ಬರುತ್ತೆ. ಅಂದ್ರೆ ಈಗ ಅಲ್ಲೇ ಬಿಟ್ಬಿಡ್ತೀರಾ ಅಥವಾ ಅದನ್ನ ಮತ್ತೆ ಬೇರೆ ಕಡೆ? ನಾನು 2 ತರ ಮಾಡ್ತೀನಿ. ಒಂದು ಗೆಪ್ಪೆ ತರ ದೂರನೇ 2.5 ಅಡಿ ದೂರನೇ ಹಾಕ್ಬಿಡ್ತೀನಿ, ಒಂದು ಹತ್ತತ್ರನೇ ಹಾಕಿರ್ತೀನಿ. ಯಾವತ್ತೂ ಒಂದು ಸಲ ಬೇರ್ ಕಿತ್ಮೇಲೆ ಅದು ಡ್ಯಾಮೇಜ್ ಆಗುತ್ತೆ, ಅದು ಬೇರ್ ನೋವು ಮಾಡಬಾರ್ದು. ಅದು ತಾಯಿ ರೂಟು ಒಂದ್ಸಲ ಏನಿರುತ್ತೆ ಅದೇ ಕಿತ್ಮೇಲೆ ಇನ್ನೊಂದ್ಸಲ ರೀಪ್ಲಾಂಟ್ ಹಾಕ್ಬಿಡ್ಬೇಕು. ಅಲ್ಲಿ ಕವರ್ಗೆ ಹಾಕೋದು ಕಿತ್ತರಿಂದ ಅದು ಬೇರ್ ಗಾಯ ಆಯ್ತು ಅಂದ್ರೆ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ನಮ್ಮಲ್ಲೆಲ್ಲ ಕಿತ್ಕೊಳ್ಳೋದು ಮತ್ತೆ ಇನ್ನೊಂದ್ಸಲಿ ಜಪ್ಪೆ ಹಾಕೋದು ಇದೆಲ್ಲ ಮಾಡಬಾರ್ದು. ಅದು ಅಲ್ಲೇ ಇರಬೇಕು ಕಿತ್ತು ಡೈರೆಕ್ಟು. ಕಾಯಿ ಸಮೇತ ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೇದು, ಗಾಳಿ ಅಳ್ಳಾಡಲ್ಲ, ಬೇಗ ಚೆನ್ನಾಗಿ ಬರುತ್ತೆ. ಪ್ರತಿ ವರ್ಷ ಎಷ್ಟು ನರ್ಸರಿ ಮಾಡ್ತೀರಿ? ಒಂದು 5,000-6,000 ಮಾಡ್ತೀನಿ ಅಷ್ಟೇ. ಈ ಸಲ 1,000 ಮಾಡ್ತಾ ಇದ್ದೀನಿ. ಹೇಗೆ ಮಾರಾಟ ಮಾಡ್ತೀರಾ ಗಿಡಗಳನ್ನ? ಗಿಡ ಎಲ್ಲ ನಾಮಿನಲ್ ಪ್ರೈಸ್ ಕೊಡ್ತೀನಿ ಸರ್, 120, 100. ಇನ್ನ ದೊಡ್ಡ ಸಸಿ ಎಲ್ಲ 150 ಕೊಡ್ತೀನಿ ಅಷ್ಟೇ. ಯಾಕೆಂದ್ರೆ ತುಂಬಾ ದುಬಾರಿನೂ ಹೇಳ್ಬಾರ್ದು. ನಮ್ಮ ಖರ್ಚು ಎಷ್ಟಿರುತ್ತೆ, ನಮ್ದು ಏನಿರುತ್ತೆ ಅದನ್ನ ನೋಡಿಕೊಂಡು ಇದು ಮಾಡಬೇಕು. ನಾನು ಯಾವತ್ತೂ ಕೃಷಿಕರು ಹೇಳೋದು, 100 ವರ್ಷ ಬೆಳೆ ಅಂತ ಕಾಯಿನ ಸ್ವಲ್ಪ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮತ್ತೆ ಕಿತ್ತಾಗ ಅವನ ಶ್ರಮ ವೇಸ್ಟ್ ಮಾಡಬಾರ್ದು. ಈಗ ನಮ್ಮ ತಂದೆ ಅವತ್ತು ಯಾರೋ ಒಳ್ಳೇದು ಕೊಟ್ಟಿರೋದ್ರಿಂದ ನಾವು ತಾನೇ ಇಷ್ಟೊಂದು ಚೆನ್ನಾಗಿ ತಿಂತಾ ಇರೋದು, ಅದರಲ್ಲೂ ಕೂಡ ಎಲ್ಲ ಒಂದೊಂದು ಫೇಲ್ ಆಗಿದೆ ಅಂದ್ರೆ ಅದೆಲ್ಲ ಎಳಸ್ಕಾಯಿಂದ ಇನ್ನೊಂದು ಕಾಯಿ ನೆಟ್ಟಾಗ ಇದಾಗುತ್ತೆ. ರೈತರು ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ದುಡುಕ್ತಾರೆ, ದುಡುಕ್ಬಾರ್ದು. ಎಲ್ಲ ಆಗ್ಲಿ, ಬೇಕಾದ್ರೆ ತೀರಾ ನಿಮಗೆ ಟೈಮ್ ಇಲ್ಲ, ಒಂದು ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಮರ ನೋಡಿ ನೀವೇ ಕಾಯಿ ಸೆಲೆಕ್ಟ್ ಮಾಡಿ ನೀವೇ ಒಟ್ಲು ಹಾಕೊಂಡು ಬೇಕಾದ್ರೆ ನಡಿ, ಅದೊಂಥರ ನಿಮ್ಗೆ ಅದು ನಂಬಿಕೆ ಇಲ್ಲ ಅಂದ್ರೆ ಸುಮ್ಮನೆ ಏನೋ ನೋಡಿ ಏನೋ ಮಾಡಿ ದಯವಿಟ್ಟು ಮಾಡಬಾರ್ದು. ಕಾಯಿ ಹದವಾಗಿದೆ, ಇದನ್ನ ನಾವು ಬಿತ್ತನೆಗೆ ಬಳಕೆ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾನು ಒಂದೊಂದು ಮರನ ಅದು ನಂಬರ್ ಹಾಕೊಂಡಿದ್ದೀನಿ. ಒಂದೊಂದು ಮರ ಕಾಯಿ ಸುಲಿದ್ರೆ ಸಿಪ್ಪೆ ಮಂದ ಇರಬೇಕು, ಕಾಯಿ ಮೊಟ್ಟೆ ಕಮ್ಮಿ ಇರಬೇಕು, ಒಳಗಡೆ ಚಿಪ್ಪು ಸಣ್ಣ ಇರಬೇಕು, ಕಾಯಿ ಮಂದ ಇರಬೇಕು. ಈ ತರ ಮರಗಳನ್ನ ನಾನು ಒಂದೊಂದು ಕಾಯಿ ಸುಲಿದು ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ. ಅಂತ ಮರಗಳನ್ನ ನಾನು ಸೆಲೆಕ್ಟ್ ಮಾಡಿ ಹಾಕ್ತೀನಿ. ನೀರು ಸಂಪೂರ್ಣ ಸೀದ ಮೇಲೆ ಹಾಕ್ಬೇಕು? ಹೇಗೆ ಇಲ್ಲ, ಚಿಲುಕ್ ನೀರಿದ್ರೆ ಒಳ್ಳೇದು, ಸಂಪೂರ್ಣ ಏನು ಸಿಹಿಯಕ್ಕೆ ಹೋಗ್ಬಾರ್ದು, ಸ್ವಲ್ಪ ಚಿಲುಕ್ ತೊಟಕ್ ನೀರಿದ್ರೆ ಬೇಗ ಮೊಳಕೆ ಹೊಡೆಯುತ್ತೆ. ಕೃಷಿ ಹೊಂಡ ಒಂದು ಮಾಡ್ಕೊಂಡೆ ಅಂತ ಹೇಳಿದ್ರಿ, ಯಾಕೆ ಕೃಷಿ ಹೊಂಡ ಮಾಡಬೇಕು ಅಂತ ಅನ್ನಿಸ್ತು, ಅದರಿಂದ ಏನೇನು ಅನುಕೂಲಗಳನ್ನು ಮಾಡ್ಕೊತಿದ್ರಿ? ಕೃಷಿ ಹೊಂಡ ಏನಕ್ಕೆ ಬೇಕು ಅಂದ್ರೆ, ಯುದ್ಧ ಇರಬೇಕು, ಶಸ್ತ್ರಾಭ್ಯಾಸ ಮಾಡಬಾರ್ದು ನಾವು. ಈಗ ಒಂದೊಂದ್ಸಲ ಬರಗಾಲ ಆಗ್ಬಿಡುತ್ತೆ, ಅಂತ ಟೈಮಲ್ಲಿ ನೀರಿನ ಅವಶ್ಯಕತೆ ಬೇಕೇ ಬೇಕು. ಈಗ ನೋಡಿ, ಹೆಚ್ಚೆಚ್ಚಾಗಿ ನೀವೇ ನೋಡ್ದಂಗೆ ಮಳೆ ನೀರೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಹೋಯ್ತಿತ್ತು, ಅದೆಲ್ಲ ಶೇಖರಣೆ ಮಾಡ್ಕೋಬೇಕು. ಎಷ್ಟು ಅಂತರ್ಜಲ ಹೆಚ್ಚುತ್ತೋ ನಮಗೆ ನೀರು ಒಂದು 2-3 ವರ್ಷ ನೀರೇ ಕೊಡೋದು ಬೇಕಿಲ್ಲ. ಒಂದು ತೆರೆದ ಬಾವಿ ಮಾಡಿದ್ದೀನಿ, ಒಂದೊಂದ್ಸಲ 15 ಟಿ ಸಿ ಹೋಗ್ಬಿಡುತ್ತೆ, ಕುಡಿಯೋಕ್ಕೂ ನೀರಿರಲ್ಲ. ಯಾಕೆಂದ್ರೆ ಇಲ್ಲಿ ಸುಮಾರು ಪಕ್ಷಿಗಳು ವಾಸ ಮಾಡ್ತಾ ಇದೆ, ಅವಕ್ಕೆಲ್ಲ ಹೋಗಿ ಬೋರ್ವೆಲ್ ಸ್ಟಾರ್ಟ್ ಮಾಡ್ಕೊಂಡು ನೀರು ಕುಡಿಯೋಕ್ಕಾಗಲ್ಲ. ಈಗ ಓಪನ್ ವೆಲ್ ಇದ್ದರೆ ಅವು ಅಲ್ಲೂ ನೀರು ಕುಡ್ಕೋತವೆ. ನಿಜವಾಗ್ಲೂ ಈಗ ನಮಗೇನಾದರೂ ಒಂದು ಸೋಲಾರ್ ಸಿಸ್ಟಮ್ ಮಾಡ್ಕೋತು ಅಂದರೆ ನಮಗೆ ಏನಾದರೂ ಒಂದು 15 ತೊಂದರೆ ಆಯಿತು ಅಂದರೆ ನೀರಿಗೆ ತುಂಬ ನಾವು ಏನು ಮೂಲ ಕೃಷಿ ಮರೆತೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ನಾವು ಯಾವತ್ತೂ ಮೂಲ ಕೃಷಿ ಮರಿಬಾರ್ದು. ಹಿಂದೆ ಎತ್ತಿತ್ತು, ಎತ್ತುಗಳನ್ನ ಉಳ್ಮೆಗೆ ಯೂಸ್ ಮಾಡೋರು, ಅದೇ ಕಸ ತೋಟಕ್ಕೆ ಹಾಕೋರು, ಅದರಲ್ಲೇ ರಾಗಿ ಬೆಳ್ಕೊಳ್ಳೋರು, ಅದೇ ಹುಲ್ನ ಮತ್ತೆ ಎತ್ತಿಗೆ ಹಾಕೋರು. ಈ ಒಂದು ಕೃಷಿಯಿಂದ ಎಲ್ಲಾ ತರದಲ್ಲೂ ಅನುಕೂಲ ಇತ್ತು. ಈಗ ಜೋಳ ಬಿಡ್ತಿದ್ರು, ಜೋಳ ಬಿಡೋದು ಅವರೆಕಾಳು ಜೋಳ ತಿನ್ನಕ್ ಬಂದಾಗ ಅವರೆಕಾಳು ಹುಳ ನೋಡಿ ತಿಂತಿತ್ತು, ಅವರೆಕಾಳು ಇದಾಯ್ತಿತ್ತು. ಒಂದು ರಾಗಿಗೆಲ್ಲ ಅನುಕೂಲ ಆಗ್ತಿತ್ತು, ಎಲ್ಲಾ ತರ ಇತ್ತು. ಇವತ್ತೆಲ್ಲ ಏನಾಯ್ತು, ಎಲ್ಲ ಜೋಳ ಬೆಳೆಯಕ್ಕೆ ಬರೀ ಜೋಳನೇ ಬೆಳೆಯಕ್ಕೆ ಶುರು ಮಾಡೋದು, ಎಲ್ಲ ಕಮರ್ಷಿಯಲ್ ಹೋದೋ, ಶುಂಠಿಗೆ ಹೋದೋ. ನಾನು ಹೇಳ್ತಾ ಇದ್ದೀನಿ, ರೈತನಿಗೆ ಏನಾಗ್ತಾ ಇದೆ, ಇವತ್ತು ಯಾವುದೇ ಒಂದು ನಿಖರವಾದ ಬೆಳೆ ಇಲ್ಲ. ಈಗ ನಾನು ಆದಷ್ಟು ಕಾಯೆಣ್ಣೆನ ಮಾಡಿಸ್ತೀನಿ, ಏನಕ್ಕೆ ಕಾಯೆಣ್ಣೆ ಮಾಡ್ತೀನಿ, ಅದು ನಿಖರವಾದ ಬೆಲೆ ಸಿಕ್ಕಿದೆ ನನಗೆ, ಅದು ಒಂದು 400 ರೂಪಾಯಿ 500 ರೂಪಾಯಿ ಹೋಗುತ್ತೆ. ಅದು ನಾವು ನಿಖರವಾದ ಬೆಲೆ ಸಿಕ್ಕಿದ್ದು ಮಾಡಿದ್ರೆ ಖಂಡಿತ ಅವನಿಗೇನು ಲಾಸ್ ಆಗಲ್ಲ. ನಾವು ಏನೋ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಈಗಲೇ ನಾವು ಅನ್ಕೊಂಡು ಮಾಡೋದಿದೆಯಲ್ಲ ಅದೆಲ್ಲ ನಮಗೆ ತೊಂದರೆನೆ. ತೆಂಗಿನಕಾಯಿ ಕೆಡವಂಥದ್ದು ಈಗ ಒಂದು ದೊಡ್ಡ ಸವಾಲು ನಮ್ಮ ತೆಂಗಿನ ತೋಟದ ಬೆಳೆಗಾರರಿಗೆ. ನೀವು ಹೇಗೆ ಅದನ್ನು ನಿರ್ವಹಿಸ್ತಿದ್ರಿ? ಇಲ್ಲ, ಬಹುಶಃ ಈಗ ಎಲ್ಲ ಮಕ್ಕಳುಗಳಿಗೆ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಎಲ್ಲ ಮರ ಹತ್ತೋದು ಮಿಷಿನ್ಗಳು ಬಂದಿರೋದ್ರಿಂದ ಸ್ವಲ್ಪ ಈ ಸಲ ಕೊರೋನಾದಲ್ಲಿ ಸ್ವಲ್ಪ ಯೂತ್ಸ್ಗಳು ಎಲ್ಲ ಹತ್ತೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ ಎಳ್ಳೀರೆಲ್ಲ. ಬಹುಶಃ ಇವತ್ತಿನ ಸ್ಥಿತಿ ನೋಡಿದ್ರೆ ಎಳ್ಳೀರು ಕೂಡ ತುಂಬ ಲಾಭದಾಯಕ ಅಂತ ಅನ್ಸುತ್ತೆ. ಇವತ್ತಿನ ರೇಟ್ ನೋಡಿಕೊಂಡ್ರೆ ನಾವು ಕೂಡ ಒಂದು ಈ ನೀರ ಒಂದು ಮಾಡಬೇಕು ಅನ್ನೋ ಒಂದು ಇದೆ, ಒಂದು ಎಫ್ ಇಒ ಆಲೋಚನೆ ಇದೆ. ಒಂದು ಶ್ರವಣಬೆಳಗ ತೆಂಗು ಉತ್ಪಾದನಾ ಕಂಪ್ನಿ ಮಾಡಿದ್ದೀವಿ. ಯಾಕೆಂದರೆ ತೆಂಗಲ್ಲಿ ತುಂಬ ಮೌಲ್ಯಗಳು ಇದೆ, ಆ ಉತ್ಪನ್ನಗಳನ್ನ ಇವತ್ತು ಏನು ಸರ್ಕಾರ ಪಾಪ ಇಮ್ಯುನಿಟಿ ಇಮ್ಯುನಿಟಿ ಅಂತ ಒದ್ದಾಡ್ತಾ ಇದ್ದಾರೆ, ಅದು ನೀರಾದಿಂದ ಸಿಗುತ್ತೆ. ಸ್ವಲ್ಪ ಎಲ್ಲರೂ ಗಮನ ಹರಿಸ್ಬೇಕದು. ಯಾಕೆಂದ್ರೆ ಈಗ ಆಲ್ರೆಡಿ ಒಂದ್ಸಲಿ ನನಗಿದ್ದೀವಿ ಕ್ಯಾಲ್ಸಿಯಂ ಇಲ್ಲ ಅಂತ. ಇವತ್ತೇನಾದರೂ ಯಾವುದೇ ಒಂದು ಇನ್ಸೆಕ್ಟು ಕಾಯಿ ಕೊರೆದ್ಬಿಟ್ಟು ಇನ್ನೂ ಯಾವುದೂ ಒಳಕ್ಕೆ ಹೋಗಿಲ್ಲ, ಇದುವರೆಗೂ ಮೇಲೆ ತಿಂದಿರ್ಬೋದು, ಚಿಪ್ ಕೊರೆದು ಯಾವುದೂ ಹೋಗಿಲ್ಲ. ಹಾಗಾಗಿ ಇದು ಒಂದು ತೆಂಗು ಒಂದು ಅಮೃತದ ಸಮಾನ, ಇದ್ರ ಬಗ್ಗೆ ಸ್ವಲ್ಪ ನಾವು ಒಂಚೂರು ಒತ್ತು ಕೊಡಬೇಕು ಅನ್ನೋದು ನನ್ನ ಆಸೆ. ಮಾರಾಟ ಹೇಗೆ ಮಾಡ್ತೀರಿ ತೆಂಗಿನ? ತೆಂಗು ಒಂದು ನಾವು ನರ್ಸರಿಗೆ ಬಳಕೆಗೂ ಮಾಡ್ತೀನಿ, ಒಂದು ಕಾಯೆಣ್ಣೆ ಕಾಯೆಣ್ಣೆನೂ ಮಾಡೋವಂಥದ್ದು, ಇನ್ನು ಕೊಬ್ಬರಿಗೆ ಹಾಕ್ತೀನಿ. ಮೂರು ವಿಧದಲ್ಲಿ ಕೊಡ್ತೀನಿ ನನಗೆ. ತೆಂಗಿನಕಾಯಿ ಮಾರಾಟ ಮಾಡೋದಿಲ್ವಾ? ಕಾಯಿ ಸಾಮಾನ್ಯ ಕಮ್ಮಿ, ಕೊಬ್ಬರಿನೇ, ಕೊಬ್ಬರಿ ಇಲ್ಲ ಕಾಯೆಣ್ಣೆ ತೆಂಗಿನ ಸಸಿ ಈ ಮೂರನ್ನ ಇದು ಮಾಡ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಸ್ವಲ್ಪ ಹೆಚ್ಚು ಆದಾಯ ಜಾಸ್ತಿ ಬರುತ್ತೆ. ಕೊನೆಗೆ ಒಂದು ಕಲ್ಪಾಮೃತ ಅಂತ ಒಂದು ಜ್ಯೂಸಿನ ಇದು ಮಾಡಿದ್ದು, ಸ್ವಲ್ಪ ಕೊರೋನಾಯಿಂದ ನಿಲ್ಲಿಸ್ತಾ, ಅದು ಕೂಡ ಅಷ್ಟೇ, ಒಂದು ಎಳ್ಳೀರಲ್ಲಿ ಒಂದು 100 ರೂಪಾಯಿ ಸಂಪಾದನೆ ಮಾಡೋಂಥ ಇದಿದೆ. ಯಾಕೆಂದರೆ ಎಳ್ಳೀರು ಜ್ಯೂಸ್ ಮಾಡೋದ್ರಿಂದ ನಮಗೂ ಹೆಚ್ಚು ಆದಾಯ ಬರುತ್ತೆ. ಒಂದು 100 ಎಳ್ಳೀರಿಗೆ ಒಂದು 2,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಮೌಲ್ಯ ಆಧಾರಣೆ ಮಾಡದೆ ಹೋದರೆ ಖಂಡಿತ ರೈತ ಯಶಸ್ಸುಗಳಿಸೋ ಸ್ವಲ್ಪ ಕಷ್ಟ ಇದೆ. ಈಗ ತೆಂಗನ್ನ ಬೆಳೆದ ಮೇಲೆ ಒಂದೇ ತರ ಮಾರಾಟ ಮಾಡೋದಕ್ಕಿಂತ ಬರೀ ಎಳ್ನೀರು ಮಾರಾಟ ಮಾಡೋದು ಅಥವಾ ಬರೀ ತೆಂಗಿನಕಾಯಿ ಮಾರಾಟ ಮಾಡೋದು ಅಥವಾ ಕೊಬ್ಬರಿಗೆ ಹಾಕೋದು ಈ ತರದನ್ನ ಮಾಡದನೆ ಎಲ್ಲದನ್ನು ಈ ರೀತಿ ಸಂಯೋಜನೆ ಮಾಡ್ಕೊಳ್ಳೋದು ಎಷ್ಟು ಉಪಯುಕ್ತ ಮತ್ತೆ ಏನ್ ಅನುಕೂಲ ಅದರಿಂದ? ಈಗ ನೋಡಿ, ನನಗೆ ಈ ಸಲ ಒಂದು 5-6 ನೇರಳೆ ಮರ ಇತ್ತವನ್ನಿ, ಈಗ ನೇರಳೆ ಹಣ್ಣು ಇದು ಮಾಡ್ಕೋಬೇಕು. ಬರೀ ನಾವು ಕಾಯಿನೇ ಇದು ಮಾಡಕ್ ಹೋದ್ರೆ ನಮ್ಗೆ ತುಂಬಾ ಲಾಸ್ ಬರುತ್ತೆ. ಈಗ ನಾನು ಕಾಯಿ ಎಣ್ಣೆ ಬಿಡಿಸೋದ್ರಿಂದ ನನಗೆ ಅದು ರೊಟೇಷನ್ ಆಗುತ್ತೆ. ಒಂದು ಎಣ್ಣೆ ಒಂದು 5 ಲೀಟರ್ ಕೊಟ್ಟರೆ ನನಗೆ 2,500 ರೂಪಾಯಿ ದುಡ್ಡು ಸಿಗುತ್ತೆ. ಈಗ 10 ಲೀಟ್ರ್ ಮಾರ್ತು ಅಂದ್ರೆ 5,000 ರೂಪಾಯಿ ಸಿಗುತ್ತೆ. ಅದೇ ನಾನು ಕಾಯಿ ಮಾರ್ತು ಅಂದ್ರೆ ನನಗೆ ಚಿಕಡಿ 1,000 ರೂಪಾಯಿ 2,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅಂಥದ್ದನ್ನೆಲ್ಲ ಸ್ವಲ್ಪ ನಾವು ಆ ಥರ ವಿಭಿನ್ನವಾಗಿ ಮಾಡಬೇಕು. ಈಗ ನಾವೇ ಕಾಯಿ ಎಲ್ಲ ಸುಲ್ಕೊಳ್ಳೋದ್ರಿಂದ ಕಾಯಿ ಮೊಟ್ಟೆನ ನಾವು ಗೊಬ್ಬರಕ್ಕೆ ಯೂಸ್ ಮಾಡ್ಕೋಬಹುದು, ಚಿಪ್ಪು ನಮಗೆ ಎಲ್ಲ ದುಡ್ಡಾಗುತ್ತೆ. ನಾವು ಎಳ್ಳೀರು ಕಾಯಿ ಮಾರೋದ್ರಿಂದ ನಮಗೆ ಬೇರೆ ಏನು ಲಾಭ ಸಿಗಲ್ಲ. ಹಂಗಾಗಿ ಬೇರೆ ಬೇರೆ ಥರ ಸಂಯೋಜನೆ ಮಾಡ್ಕೊಂಡು ಮಾರಾಟ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ತೆಂಗಿನ ತೋಟದಲ್ಲಿ ಸಾಕಷ್ಟು ಔಷಧೀಯ ಗಿಡಗಳನ್ನು ನೀವು ಬೆಳೆಸಿದಿರಿ, ಏನೆಲ್ಲ ಔಷಧೀಯ ಗಿಡಗಳು ಇದ್ದಾವೆ, ಇದರಿಂದ ಹೇಗೆ ಅನುಕೂಲ ಮಾಡ್ಕೊತಿದ್ರಿ? ನಾನು ನೋಡಿ ಈಗ ರಾಶಿವನ ನಕ್ಷತ್ರವನ್ನ ಮಾಡಿರುವಂಥದ್ದು ಒಂದು ಶಾಸ್ತ್ರನೂ ಆಯ್ತು, ಒಂದು ವಿಜ್ಞಾನನೂ ಆಯ್ತು. ಎಲೆ ಉದರಿಂದ ನಮಗೆ ಸುಮಾರು ಕಾಯಿಲೆಗಳು ಬರುತ್ತೆ. ಈಗ ನೋಡಿ ನಾನು ಈ ನೆಲಬೇವು ಮತ್ತು ಆಡಿಸೋಗೆ ಇದೆ, ಕಾಸರಕ ಮತ್ತು ಎಕ್ಕದೆಲೆ ಇಂಥವನ್ನೆಲ್ಲ ನಾವು ಕುದಿಸಿ ಕೊಟ್ಟರೆ ನಿಮ್ಗೆ ಯಾವುದೇ ಥರದ್ದು ರೋಗ ಬರಲ್ಲ. ಒಂದು ಹೊರಗಡೆಯಿಂದ ನಾನು ಯಾವುದೇ ಒಂದು ಪ್ರಿಸ್ಟೇಡ್ನ ತಂದು ಯಾವುದೇ ಒಂದು ಹಣ್ಣಿನ ಗಿಡಕ್ಕೂ ಹೊಡೆದಿಲ್ಲ. ನಾನು ಕಾಯಿಲೆ ಬಂದಿಲ್ಲ, ಅಪರೂಪ ಬಂದರೆ ಅದಕ್ಕೆ ಇಲ್ಲೂ ಮೆಡಿಷನ್ ಆಯಿತು, ಮನುಷ್ಯನಿಗೂ ಮೆಡಿಷನ್ ಆಯಿತು. ಈಗ ನಮ್ಗೆ ಯಾವುದೇ ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಕೆಮ್ಮು ಬರಲಿ ಜ್ವರ ಬರಲಿ ಪ್ರತಿಯೊಂದು. ಒಂದು ಔಷಧಿ ಗಿಡಗಳು ಬೆಳೆಸೋದ್ರಿಂದ ಈಗ ನೋಡಿ ಬನ್ನಿ ಮರ ಇದೆಯಲ್ಲ, ಅದು ಹೆಚ್ಚು ನೈಟ್ರೋಜನ್ ಫಿಕ್ಸೇಷನ್ ಕೊಡುತ್ತೆ ಭೂಮಿಗೆ, ಆ ಎಲೆ ಉದರಿಂದ ಬೇಗ ಮಲ್ಚ ಆಗುತ್ತೆ. ಅದು ಏನು ಹೇಳ್ತಾರೆ ಸಾರಜನಕ ರಂಜಕ ಹೇಳ್ತಾರೆ, ಅದೆಲ್ಲ ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ನೀವು ಹೆಚ್ಚು ಹೆಚ್ಚು ಅರಳಿ ಎಲೆಗಳು ಹತ್ತಿ ಎಲೆಗಳು ಎಲ್ಲ ಬೇಗ ಮಲ್ಚಾಗ ಬೇಗ ಗೊಬ್ಬರದ ರೂಪದಲ್ಲಿ ಬೇಗ ಅನುಕೂಲ ಆಗುತ್ತೆ. ನೀವು ನೋಡೋ ಬೇವಿನ ಮರಗಳೆಲ್ಲ ಹಕ್ಕಿ ಪಕ್ಷಿಗಳಿಂದನೇ ಬರುತ್ತೆ, ಹಣ್ಣಿರೋದ್ರಿಂದ ಪಕ್ಷಿಗಳು ಬರ್ತವೆ ಭಾಳ. ಆಮೇಲೆ ನಾವು ಓಮದ ಕಟ್ಟಿಗೆಗೆಲ್ಲ ತುಂಬ ಡಿಮ್ಯಾಂಡ್ ಇದೆ ಇವತ್ತು, ಒನಮಣಿಂದ ಓಮದ ಕಟ್ಟಿಗೆಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ಥರದಲ್ಲೂ ನಮಗೆ ಬೆನಿಫಿಟ್ ಆಗುತ್ತೆ. ನಾವು ಏನಂದರೆ ಕೃಷಿ ಅಂತ ಅಂದರೆ ನೀವು ಖುಷಿಯಾಗಿರಬೇಕು. ನೀವೇ 28 ಸಲ ಡಾಕ್ಟ್ರಿಗೆ ಹೋಗಿ ಕಾಯಿಲೆ ಬಂದು ಇದು ಮಾಡ್ತು ಅಂದ್ರೆ ಅದೇನು ಪ್ರಯೋಜನ? ಒಬ್ಬ ಕೃಷಿಕಾದನ್ನು ಎಲ್ಲಾನು ಬೆಳೆ ತಿನ್ನಬೇಕು, ಒಂದು ಜೇನು ಸಾಗಣೆ ಆಗಿರಬೇಕು, ಎಲ್ಲಕ್ಕೂ ಬದುಕು, ಸಕಲ ಜೀವಿಗಳಿಗೂ ಬದುಕೋಕ್ಕೊಂದು ಅವಕಾಶ ಕೊಡಬೇಕು. ಯಾಕೆಂದರೆ ಎಲ್ಲಕ್ಕೂ ಬದುಕಕ್ಕೆ ಹಕ್ಕಿದೆ ಭೂಮಿ ಮೇಲೆ. ನೀವು ನೋಡ್ದಂಗೆ ಇರಬೇಕುಗಳಾಗ್ಬೋದು, ಅವೆಲ್ಲ ನಿಮಗೆ ನಾವು ರಾತ್ರಿ ಆಗಲು ಪಾಪ ಕೆಲಸ ಮಾಡ್ಕೊಡ್ತಾ ಇರುತ್ತೆ. ನಾವು ಅವಕ್ಕೆ ಕೆಲಸ ಮಾಡೋಕೆ ಬಿಡೋದು ಬಿಟ್ಟು ಅವಕ್ಕೆ ಆಹಾರಗಳು ಬೇಕಲ್ಲ, ಹಾಗಾಗಿ ನಾವು ಎಷ್ಟು ಹಸಿರಲೆ ಗೊಬ್ಬರ ಇರುತ್ತೆ ಅವಕ್ಕೆ ಆಹಾರವಾಗಿ ಕನ್ವರ್ಟ್ ಆಗುತ್ತೆ, ನಾವು ಹೊರಗಡೆಯಿಂದ ತರತ್ ತಪ್ಪುತ್ತೆ. ಅಂತಂದ್ರೆ ಔಷಧೀಯ ಗಿಡಗಳು ನಮ್ಮ ಅನಾರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ತೋಟದಲ್ಲಿರ್ತಕ್ಕಂತಹ ಗಿಡಗಳಿಗೂ ಕೂಡ ಹೆಚ್ಚು ಉಪಯುಕ್ತ ಅಂತೀರಿ? ಹೆಚ್ಚು ಉಪಯುಕ್ತ ಅಲ್ಲ, ಗಾಳಿ ಮತ್ತೆ ನಾವು ಅದ್ರದ್ದು ಓಮದ ಕಡೆ ಹೊಗೆ ಹಾಕೋದ್ರೆ ಫುಲ್ ಅಟ್ಮಾಸ್ಫಿಯರೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ವಿಮೂಲ ಕೃಷಿ ನಾನು ಜೈನ ತೀರ್ಥಂಕರ ಅಂತ ಮಾಡಿದ್ದೀನಿ, ಅಲ್ಲಿ ಋಷಭನಾಥನಿಗೆ ಲಾಂಛನನೇ ಎತ್ತು. ಅವತ್ತಿನ ಆದಾನದ ಕಾಲದಲ್ಲೂ ಜೈನ ಧರ್ಮದಲ್ಲಿ ಒಂದು ಎತ್ತುನೇ ಒಂದು ಋಷಭನ ಲಾಂಛನವನ್ನ ತೋರಿಸಿದ್ದಾರೆ. ಅಂದ್ರೆ ಅವತ್ತೇ ಇತ್ತು. ನಾವು ಹಿಂಸೋ ಧರ್ಮ ಅಂತ ಅಂದ್ರೆ ಬರೀ ಪ್ರಾಣಿ ಅಂತ ಅಲ್ಲ, ಭೂಮಿಗೂ ಹಿಂಸೆ ಕೊಡಬಾರದು ಅಂತ, ಭೂಮಿನೂ ಹಿಂಸೆ ಕೊಟ್ಟು ಏನು ತೆಗಿಬಾರದು ಅಂತ. ನಾವು ಇವತ್ತು ಏನಾಗಿದೆ, ಇವಾಗ ನಾವು ಆಹಾರ ಪ್ರಾಬ್ಲಮ್, ಆಹಾರ ಭದ್ರತೆ, ಆಹಾರ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹೆಚ್ಚು ಹೆಚ್ಚು ಬೆಳೆಯಕ್ಕೆ ಹೋಗ್ತಾ ಇದ್ವಿ. ಈಗ ನಾನು ಎಲ್ಲ ಕಡೆ ನೋಡಿದೆ ಇವತ್ತು ಶುಂಠಿಗೆ ವ್ಯಾಮೋಗಿ ಬಿದ್ದ್ಬಿಟ್ಟಿದ್ದೀವಿ ಇವತ್ತೆಲ್ಲ. ಅತೀ ಶುಂಠಿ ಬೆಳೆದು ಬೆಳೆದು ಬೆಳೆದು ಭೂಮಿ ಎಲ್ಲ ಫಲವತ್ತೋಗ್ತಾ, ರಾಸಾಯನಿಕ ಬಳಕೆಯಿಂದ ಭೂಮಿ ಫಲವತ್ತ, ಇನ್ನು ಮತ್ತಿನ 2 ವರ್ಷ ಏನು ಮಾಡೋಕ್ಕಾಗಲ್ಲ. ಇನ್ನು ಅತಿ ಜೋಳ, ಜೋಳನೂ ಜಾಸ್ತಿ ಮಾಡ್ತಾ ಇದ್ದೀವಿ. ಇದೆಲ್ಲ ಏನಾಗುತ್ತೆ, ಭೂಮಿ ಬರೀ ತಗೋತಾ ಇದೀವಿ ಹೊರತು ಭೂಮಿಯಿಂದ 95% ಭೂಮಿ ಕೊಡುತ್ತೆ. ಭೂಮಿಗೆ ನೀವೇನು ಸೇರಿಸ್ತಾ ಇಲ್ವಲ್ಲ. ನಾನೇನು ಮಾಡ್ತಾ ಇದ್ದೀನಿ, ನಾನೇನು ಭೂಮಿನ ತಗೋತೀನಿ 10% ಭೂಮಿಗೆ ಸೇರಿಸ್ತಾ ಇದ್ದೀನಿ. ಯಾವ್ದ್ರ ಮೂಲಕ? ಹಸಿರೆಲೆ ಗೊಬ್ಬರದ ಮೂಲಕ ನಾನು ಭೂಮಿಗೆ ಸೇರಿಸ್ತಾ ಇದ್ದೀನಿ. ಹಂಗಾಗಿ ನಂದು ಒಂದು ಬಯೋಡೈವರ್ಸಿಟಿ ಎಲ್ಲ ಬೆಳೆದು ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇದೆ. ಈ ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಸಂತೋಷವಾಗಿದ್ದೀರಾ? ಸಂತೋಷ ಬಹುಶಃ ಯಾರು ಕೃಷಿ ಮಾಡ್ತಾರೋ ಎಲ್ಲರೂ ಕೂಡ ಸಂತೋಷ ಸಿಗುತ್ತೆ. ನಮಗೆ ದುಡ್ಡು ಕೂಡ ಬೇಕಲ್ವ, ಆರ್ಥಿಕ ಭದ್ರತೆ ಇರಬೇಕು, ಅದೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಇದೆಯಾ ಹೇಗೆ? ಸರ್ ಖಂಡಿತ, ಯಾಕೆಂದರೆ ಕೃಷಿ ಯಾವತ್ತೂ ನಾವು ಲಾಭದಾಯಕ ಆಗಲ್ದೇ ಹೋದರೂ ಕೂಡ ಲಾಭದಾಯಕ ಅಂತ ಅನ್ಕೋಬಾರ್ದು. ನಾವು ಮಾಡೋದ್ರ ಮೇಲೆ ಹೋಗುತ್ತೆ, ನಾವು ಖರ್ಚು ಕಮ್ಮಿ ಮಾಡ್ಕೊಂಡ್ರೆ ನಮಗೂ ಲಾಭದಾಯಕ ಅಂದ್ಕೊಂಡಿದ್ದೀವಿ. ನೀವೇನಾದ್ರು ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ನಿಮ್ಗೇನಾದ್ರು ಒಂದು ಕಾಯಿಲೆ ಬಿದ್ದಿಲ್ಲ ಅಂದರೆ ನಿಮ್ಗೆ ಅದೇ 1 ಕೋಟಿ ಸಂಪಾದನೆ ಮಾಡ್ದಂಗೆ. ನಾನು ರೈತರಲ್ಲಿ ಕೇಳ್ಕೊಳ್ಳೋದಷ್ಟೇ, ನೀವು ಒಳ್ಳೇದು ತಿನ್ನಿ, ಇನ್ನೊಬ್ಬರಿಗೂ ಒಳ್ಳೇದು ಕೊಡಿ. ಇವತ್ತು ನಾವು ಸಾವಯವ ಸಾವಯವ ಅಂತ ಸರ್ಕಾರ ಹೇಳಿದ್ರಲ್ಲ, ನಾವು ಕೈ ಜೋಡಿಸ್ಬೇಕು. ಈಗ ನಾನೇ ಮರ ಗಿಡ ಬೆಳೆಸ್ತಲ್ಲ, ಯಾರೋ ಫಾರೆಸ್ಟ್ರ್ ಬೆಳೆಸಲಿ ಇವ್ರು ಬೆಳೆಸಲಿ ಅಂತ ಅನ್ಕೋಬಾರ್ದು. ನಿನಗೆ ರೈತನಿಗೆ ಏನು ಬೇಕು? ಇವತ್ತು ನಾನು ಮತ್ತೆ ಒಂದು 200-300 ಹೊಂಗೆ ಮರ ಹಾಕಿದ್ದೀನಿ, ಯಾಕೆ ಮುಂದಿನ ಕ್ಯಾನಲ್ ಸೈಡೆಲ್ಲ ಹೊಂಗೆ ಮರ ಹಾಕಿದ್ದೀನಿ, ಅದು ನನ್ನ ಮುಂದಿನ ಗೊಬ್ಬರಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಇರಬೇಕದು. ಆ ದಿಟ್ಟಿನಲ್ಲಿ ಯಾವತ್ತು ಯೋಚನೆ ಮಾಡಬೇಕು ಹೊರತು ಈಗ ನಾವು ಎಷ್ಟು ಗುಣಮಟ್ಟದ ಕೊಡ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಸರ್ಕಾರನೂ ಕೂಡ ಒಂದು ನಾಟಿ ಹಸುವಿಗೆ ಒತ್ತು ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ಸ್ವಲ್ಪ ಒಂದು ಸಾವಯವ ಕೃಷಿಯತ್ತ ಜನ ಮುಖ ಮಾಡ್ಬೋದು. ಯಾಕೆಂದ್ರೆ ನಾವು ಮೂಲ ಗೊಬ್ಬರ ಇಲ್ದಂಗೆ ನಾನು ಸಾವಯವ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು. ಈಗ ನನಗೆಲ್ಲೋ ಒಂದು ಕಡೆ ಹೊಟ್ಟೆ ಉರಿಯುತ್ತೆ, ಯಾಕೆಂದ್ರೆ ಇವತ್ತು ಒಂದು DAP 3,150 ಏನೋ ಬೀಳುತ್ತೆ, ಸರ್ಕಾರ 1,500 ಏನೋ ಸಬ್ಸಿಡಿ ಕೊಡುತ್ತೆ. ಒಬ್ಬ ರೈತ ಈ ಸಲ ಎಷ್ಟು ಮೂಟೆ ಹಾಕಿದಾನೆ ಅಷ್ಟು ಕೊಚ್ಚೋಗಿದೆ ಈ ಸಲ. ನಾವು ರೈತ ಯೋಚನೆ ಮಾಡಬೇಕು, ನಾನು 3,000 ರೂಪಾಯಿನ ಮೂಟೆ ಹಾಕಿ ಅಷ್ಟು ನಾನು ಆದಾಯ ತೆಗಿತಾ ಇದ್ದೀನ ಇದರಲ್ಲಿ ಅನ್ನೋದನ್ನು ಯೋಚನೆ. ಇವತ್ತು ನನಗೇನು ಖುಷಿ, ನಾನು ಏನೂ ರಾಸಾಯನಿಕ ಹಾಕ್ತಲ್ದಲ್ಲೇ ತಗರಿ ಬೆಳೆದಿದ್ದೀನಿ, ಎಲ್ಲ ಪ್ರತಿಯೊಂದು ಹಣ್ಣಿನ ಗಿಡನೂ ಬೆಳ್ಕೊಂಡು ತಿಂತಾ ಇದ್ದೀವಿ. ಅದು ಒಂದು ಹೊರೆ ಕಮ್ಮಿ ಆದಂಗೆ. ಈಗ ನಾನು ಒಂದು ಎಣ್ಣೆನ ನಾನೇ ತಯಾರಿಸ್ಕೊತಿದ್ದೀನಿ ಅಂದರೆ ಅದು ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ ಅಂತ, ನಾನು ಸರ್ಕಾರದ ಮೇಲೆ ಗೊಬ್ಬರಕ್ಕೆ ಡಿಪೆಂಡ್ ಆಗಿಲ್ಲ, ಒಂದು ಹಾಸ್ಪಿಟ್ಲು ಡಿಪೆಂಡ್ ಆಗಿಲ್ಲ, ಎಲ್ಲ ಆರೋಗ್ಯ ಐತೆ ಅಂದ್ರೆ ನಾನು ಹಾಸ್ಪಿಟ್ಲ್ನೂ ಡಿಪೆಂಡ್ ಆಗ್ದಂಗೆ ಆಯ್ತಲ್ಲ, ನೀರನ್ನೂ ಅಷ್ಟೇ ನಾನು ಕರೆಂಟು ಕೂಡ ಜಾಸ್ತಿ ಹೆಚ್ಚೆಚ್ಚವಾಗಿ ಯೂಸ್ ಮಾಡ್ತಾ ಇಲ್ಲ. ನಾವು ಯಾವತ್ತೂ ಸರ್ಕಾರಕ್ಕೆ ಹೊರೆ ಆಗಬಾರ್ದು, ಕೆಲವರು ಕರೆಂಟ್ ಇದೆ ಅಂತ ಸುಮ್ಮನೆ ನೀರು ಕೊಡ್ತಾನೆ ಇರ್ತಾರೆ. ನಾವು ಯಾವತ್ತೂ ನಮ್ಮ ಸಂಪನ್ಮೂಲಗಳನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಕು, ಐತೆ ಅಂದ್ಬಿಟ್ಟು ಖರ್ಚು ಮಾಡಬಾರ್ದು. ನೀರಿರಲಿ ಬಿಡಿ, ಯಾಕೆ ತೆಗೆದು ಆಚೆ ಹಾಕ್ಬೇಕು. ನಮ್ಮ ಆಸೆ ಏನು ಅಂದರೆ ಕಾಯಿಲೆ ಬಂದ್ಮೇಲೆ ಯಾರನ್ನೂ ರೋಗ ಹುಷಾರು ಮಾಡಬಾರ್ದು. ಏನಕ್ಕೆ ಕಾಯಿಲೆ ಬರ್ತಿದೆ ಅಂತ ಯಾರು ಗೊತ್ತು ಮಾಡ್ತಾ ಇಲ್ಲ. ಈಗ ನಾನು ಎಷ್ಟೋ ಜನ ರೈತರಿಗೆ ಮಂಡಿನವ್ಗೆ ಏನೇನು ಔಷಧಿ ಗಿಡಗಳು ಹೇಳ್ತೀನಿ, ಈಗ ರಣಫಲ ಅಂತ ಇದೆ, ಎತ್ತಿನಾಲ್ಗೆ ಅಂತ ಇದೆ, ಕಿಡ್ನಿ ಕಲ್ಗೆಲ್ಲ ತುಂಬ ಉಪಯೋಗ ಆಗುತ್ತೆ, ಇದನ್ನೆಲ್ಲ ವಿಚಾರ ತಿಳಿಸಿ ಅವ್ರಿಗೂ ಕೂಡ ಬೆಳೆಸ್ಕೊಳಕ್ಕೆ ಒಂದು ಅವಕಾಶ ಮಾಡಿ. ನಾನು ಕೊರೋನಾ ಟೈಮಲ್ಲೆಲ್ಲ ಕೊನಾರಿ ಗಂಟು ಅಂತ ಬರುತ್ತೆ, ಆ ಗಂಟನ್ನ ಎಷ್ಟೋ ಜನಕ್ಕೆ ತಿನ್ಸಿದ್ದೀನಿ. ಧೈರ್ಯ ತುಂಬ ಅಂತ ಕೆಲಸ ಮಾಡಬೇಕು, ಯಾವತ್ತೂ ಎದುರಿಸ್ಬಾರ್ದು. ಈಗ ನೀವೇ ನೋಡಿದ್ರೆ ಎಲ್ಲರೂ ಒಂದು ನನ್ನ ಹಣ್ಣಿನ ಗಿಡಕ್ಕೆ ಏನಾದ್ರು ಒಂದು ಕಾಯಿಲೆ ಬಂದಿರೋದು ನೋಡಿದ್ರ, ಒಂದು ನಿಂಬೆ ಗಿಡ, ಇನ್ನೂರು ಗಿಡ ಏನಕ್ಕೆ ಬಂದಿದೆ? ನಿಮಗೆ ರೋಗ ನಿರೋಧಕ ಶಕ್ತಿ ಇದ್ದರೆ ಅದು ಯಾವುದು ಕಾಯಿಲೆ ಬರಲ್ಲ. ಇವತ್ತೆಲ್ಲ ಶುಂಠಿ ಏನಾಗಿದೆ ನೋಡಿ, ಎಲ್ಲ ರೇಟ್ ಬಿದ್ದೋಯ್ತು, ಪಾಪ ಎಷ್ಟು ಖರ್ಚು ಮಾಡಿದ್ದಾರೆ. ಮತ್ತು ಎಲ್ಲ ಮನುಷ್ಯನಿಗೆ ಆಸೆ ನಾನು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕು ಅಂತ. ಮನುಷ್ಯ ಭೂಮಿನ ಮುಂದಿನ ಜನಾಂಗಕ್ಕೆ ನಾವು ಭೂಮಿ ಫಲವತ್ತೇನಾರು ಉಳಿಸ್ತೇ ಹೋದರೆ ನಮ್ಮ ಮಕ್ಕಳು ಏನೂ ಮಣ್ಣನ್ನು ತಿನ್ನೋಕ್ಕಾಗಲ್ಲ. ಆ ಮಟ್ಟಕ್ಕೆ ಭೂಮಿ ಹಾಳು ಮಾಡ್ತಾ ಇದ್ದೀವಿ, ಅಷ್ಟು ರಾಸಾಯನಿಕ ಬಳಕೆ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಅದನ್ನು ಆದಷ್ಟು ನಾವು ತಡೆಯ ನಿಟ್ಟಿನಲ್ಲಿ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಒಂದು ನೈಸರ್ಗಿಕ ಕೃಷಿ ಏನಕ್ಕೆ ಅಂದರೆ ಕೃಷಿ ಜೊತೆಗೆ ಒಂದು ಹಾಸ್ಪಿಟ್ಲ್ ಆಗಬೇಕು ಅಂತ. ಎಲ್ಲರೂ ಏನಂತಾರೆ ಹಾಸ್ಪಿಟ್ಲೇ ಮುಖ್ಯ ಅಂತ ಅಂತಾರೆ, ನಾನು ಕೃಷಿ ಜೊತೆಗೆ ಹಾಸ್ಪಿಟ್ಲು ಅನ್ನೋ ಒಂದು ಹೊಸ ಒಂದು ಪ್ರಯೋಗವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದೆ. ಯಾಕೆಂದರೆ ಜನ ಬರಬೇಕು ಇಲ್ಲಿ, ಇತ್ಕೊಂಡು ಆರೋಗ್ಯ ಸುಧಾರಿಸ್ಕೋಬೇಕು. ನಾನು ಕೇಳ್ಕೊಳ್ಳೋದು ಇಷ್ಟೇ, ರೈತರನ್ನ ಒಂದು ದಿನ ರಜಾ ಕೊಡಿ. ನೀವು ಸಿಟಿಯವರು ಒಂದಿನ ದಿನ ಬಂದು ರೈತರ ಕೆಲಸ ಮಾಡಿ, ನಿಮಗೆ ವ್ಯಾಯಾಮ ಆಗುತ್ತೆ. ನೀವೆಲ್ಲೋ ಟೂರ್ಗೆ ಹೋಗೋದಲ್ಲ, ರೈತರ ಜೊತೆ ಒಡಂಬಡಿಕೆ ಇಟ್ಕೊಳ್ಳಿ, ಅವನು ಬೆಳೆದಿರೋಂಥ ಆಹಾರಗಳನ್ನ ತಗೊಳ್ಳಿ. ನೀವು ಯಾವಾಗ ಗ್ರಾಹಕನು ಮತ್ತು ರೈತರು ನೇರ ಸಂಪರ್ಕ ಆಗುತ್ತೋ ನಿಜವಾಗ ಅವನು ಯಾವತ್ತೂ ಕುಂಠಿತ ಆಗಲ್ಲ. ಅವನಿಗೆ ಧೈರ್ಯ ತುಂಬುವಂಥ ಕೆಲಸ ಯಾರು ಮಾಡಬೇಕು? ಗ್ರಾಹಕರು ಮಾಡಬೇಕು. ಕೃಷಿಕರನ್ನ ನೀವು ಉಳಿಸ್ಕೋಬೇಕಾಗಿರೋದು ಗ್ರಾಹಕರು. ನೀವು ಬಂದು ನನ್ನ ಹತ್ರ ಎಣ್ಣೆ ತೊಗೋಬೋದು, ಕಾಯಿನ ಎಲ್ಲ ತೊಗೊಂಡೋದ್ರೆ ನಾನು ಆಟೋಮೆಟಿಕ್ಕಾಗಿ ನಾನು ಸುದೃಢ ಆಗೇ ಆಗ್ತೀನಲ್ಲ. ನೀವು ಆ ಕೆಲಸ ಮಾಡಬೇಕು. ಒಬ್ಬ ರೈತನ ಹೊಲದಕ್ಕೆ ಬಂದು ಏನೇನು ಕೆಲಸ ಮಾಡ್ತಾನೆ ಅದನ್ನೆಲ್ಲ ನಾವು ಮಾಡಿದಾಗ ಖಂಡಿತ ಅವನಿಗೂ ಸಾಕಾರ ಆಗುತ್ತೆ, ನಿಮಗೂ ಆರೋಗ್ಯ ಬರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ಇವತ್ತು ಎಲ್ಲೋದ್ರೂ ಯಾವ ಹಾಸ್ಪಿಟ್ಲು ತುಂಬ್ತಾ ಇದೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ, ನಮ್ಮ ದೇಶದ ಬೆಳವಣಿಗೆ ಅಲ್ಲ. ಮತ್ತೆ ಆಯುರ್ವೇದನ ನಾವು ಮತ್ತೆ ಉಳಿಸ್ಬೇಕು. ಹಿಂದೆ ಎಲ್ಲ ಮೆಣಸು ಜೀರಿಗೆ ಮಾಡಿ ಒಂದು ಮುದ್ದೆ ತಿಂದರು ಅಂದರೆ ಜ್ವರ ಹೋಯ್ತಿತ್ತು ಅಂತ ಹೇಳ್ತಿದ್ರು. ಇವತ್ತು ಎಷ್ಟು ಇಂಜೆಕ್ಷನ್ನು ಜ್ವರ ಹೋಗ್ತಾ ಇಲ್ಲ ಅಂದರೆ, ಮೊನ್ನೆ ಡಾಕ್ಟ್ರ್ ಹೇಳ್ತಾ ಇದ್ರು ಒಂದು ಕೆತ್ತಲು ಬಹು ಇಂಜೆಕ್ಷನ್ ಕೊಟ್ಟರೆ ಒಂದು ವಾರ ಹಾಲು ಹಾಕ್ಬಾರ್ದಂತೆ. ಒಂದು ವಾರ ಹಾಲು ಹಾಕ್ತಾ ಇಲ್ಲ, ಎಲ್ಲರೂ ಏನೋ ಡೈರಿಗೆ ಹಾಕೋದೆಲ್ಲ ಹಾಕ್ತಾಯಿದ್ರು. ಆ ಹಾಲು ಕುಡಿಯೋದ್ರಿಂದ ಏನಾಗ್ತಾ ಇದೆ, ನಿಮಗೆ ಕುಡಿಯೋಂಥ ಹಾಲಲ್ಲಿ ನಮ್ಮ ಶರೀರಕ್ಕೆ ಹೋಗೋದ್ರಿಂದ ಇಂಜೆಕ್ಷನ್ ಕೊಟ್ಟರು ಅದು ಅಪ್ಲೈ ಆಗ್ತಾ ಇಲ್ಲ, ನಿಮ್ಗೆ ಗುಣ ಆಗ್ತಾ ಇಲ್ಲ. ಈ ಸ್ಥಿತಿ ಬಂದಿದೆ. ನಮ್ಮಲ್ಲಿರೋ ಸಂಪನ್ನದಲ್ಲಿ ನಮ್ಮ ಇಮ್ಯುನಿಟಿ ಏನು ಬರಬೇಕು ಅನ್ನೋದನ್ನು ನಾನು ಒಂದು ಉದಾಹರಣೆ ಹೇಳಬೇಕು ಅಂದರೆ, ಟೆಟ್ರಾಪ್ಯಾಕಲ್ಲಿ ಇವತ್ತು ಕಬ್ಬನಾಲು ಪ್ಲಸ್ ಎಳ್ಳೀರು ಕೂಡ ಮಾಡೋಂಥ ಕೆಲಸ ಆಗಬೇಕು. ಕೈಗೆ ಸಿಗ ಎಟ್ಕೊಂಥದ್ದು ಆಗಬೇಕು. ಯಾಕೆಂದರೆ ಎಣ್ಣೆಗಳು 300 ದುಬಾರಿ ಅಂತಲ್ಲ, ಯಾವತ್ತೂ ಶ್ರೀಮಂತರು ಹೊಸ್ತು ಆಗಬಾರ್ದು ಯಾವುದನ್ನು. ಒಬ್ಬ ಬಡವನಿಗೂ ಇದು ಸಿಗೋಂಥದ್ದು ಆಗಬೇಕು. ಆಗ ಮಾತ್ರ ಮುಂದಿನ ದಿನದಲ್ಲಿ ರೈತರು ಕೂಡ, ಯಾಕೆಂದರೆ ಮಾಡೋ ಶಕ್ತಿನೇ ಯಾರಿಗೂ ಇಲ್ಲ ಅಂದರೆ ಮುಂದಿನ ಕೃಷಿ ಮಾಡೋರು ಯಾರು? ಅವರೇ ಎಲ್ಲ ವೀಕಾಗಿ ಹೋಗ್ತಾ ಇದಾರಲ್ಲ. ಅವ್ರ ಸದೃಢತೆ ನಮ್ಮ ಮಕ್ಕಳುಗಳನ್ನ ಪ್ರಾಕ್ಟಿಕಲ್ ಆಗಿ, ಕೆಲವರೆಲ್ಲ ಏನಂದರೆ ಗೂಗಲ್ ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡು ವ್ಯವಸಾಯ ಮಾಡಕ್ಕೆ ಹೋಗ್ತಾರೆ, ಖಂಡಿತ ಅದು ಮಾಡಬಾರ್ದು. ಅನುಭವದ ಮೂಲಕ ನಾವು ವ್ಯವಸಾಯನ ಮಾಡ್ಕೊಂಡು, ಯಾಕೆಂದರೆ ಎಲ್ಲೂ ನಿಗದವಾದವಾದ ಬೆಲೆ ಇಲ್ಲದ್ರಿಂದ ನಾವು ಏನು ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈಗ ಔಷಧೀಯ ಗಿಡಗಳನ್ನು ಇಷ್ಟೊಂದು ಹಾಕೊಂಡಿದ್ದೀರಲ್ಲ, ಹೇಗೆ ನಿಮಗೆ ಲಾಭ ಅದು? ಔಷಧಿ ಗಿಡಗಳೆಲ್ಲ ನಾನು ಫಾರ್ಮಿಸ್ಟಿಗೆ ಇದು ಕಂಪ್ನಿಗಳು ಕೊಡ್ತೀನಿ ನಾನು ಔಷಧಿ ಗಿಡ. ಅದರಲ್ಲೂ ಇದೆ ನಮಗೂ ಇಲ್ಲಿ ಪಾಪ ಒಂದು ನಾಟಿ ಅಂದರೆ ಒಂದು ಕೆಲವರು ಹುಷಾರಿಲ್ಲ ಅಂತ ಬಂದವ್ರಿಗೂ ಕೊಡ್ತೀನಿ. ಮತ್ತು ನನಗೆ ಗಿಡ ಮೂಲಕ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಗಿಡಗಳಿಗಾಯಿತು ಅಂದ್ರೆ ಅದನ್ನ ನಾವು ಉಪಯೋಗಿಸ್ಕೊತಾ ಇದ್ದೀನಿ. ಈಗ ಎಲ್ಲಿ ಮಾರಾಟ ಮಾಡ್ತೀರ? ಯಾಕೆ ಅಂತಂದ್ರೆ ಮಾರಾಟ ಮಾಡುವಷ್ಟು ದೊಡ್ಡದಾಗಿ ಹಾಕೊಂಡಿಲ್ಲ ಅನ್ಸುತ್ತೆ. ಸಾಕಷ್ಟು ತಳಿಗಳಿದ್ದಾವೆ, ಸ್ವಲ್ಪ ಪ್ರಮಾಣದಲ್ಲಿದ್ದಾವೆ. ಹೇಗೆ ಮಾರಾಟ ಮಾಡ್ತಿದ್ರೆ ಅದನ್ನು? ಈ ಸ್ವಲ್ಪ ಅಂದರೆ ಕೆಲವರು ಈಗ ನಮಗೆ ತಕ್ಷಣ ಆಯುರ್ವೇದ ಅಂತ ಇದೆ, ಅಲ್ಲೆಲ್ಲ ರೆಡಿ ಔಷಧಿ ಮಾಡಿಕೊಡ್ತಾರೆ, ಮೂಲ ಆಯುರ್ವೇದ ಥರ ಅಂಥವ್ರಿಗೆಲ್ಲ ರೆಡಿ ಸೊಪ್ಪನ್ನ ನಾವು ಕೊಡ್ತೀವಿ. ಇನ್ನು ಓಮದ ಕಟ್ಟಿಗೆ ಎಲ್ಲ ಅದು ಎಲೆಗಳು ಆ ಚಕ್ಕೆಗಳೆಲ್ಲಾನು ನಾವು ಔಷಧಿ ಇದಕ್ಕೆ ಕೊಡ್ತೀವಿ. ನಾನು ಒಂದಷ್ಟು ಕರ್ಲಿತ್ತು ಅಂತೇಳಿ ಹೇಳಿದ್ರಿ, ಅದನ್ನ ಹೇಗೆ ಸರಿಪಡಿಸಿದ್ರಿ? ಯಾಕೆ ಅಂತ ಅಂದ್ರೆ ಕರ್ಲಿದ್ದಂಥ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರು ಕೂಡ ಅಲ್ಲೂ ಕೂಡ ತೆಂಗು ಚೆನ್ನಾಗಿದೆ. ಇವತ್ತು ಹೇಗೆ ಸರಿಪಡಿಸಿದ್ರಿ ಅದನ್ನ? ಮೇಯ್ನು ನನ್ನ ಒಂದು ಧನ್ವಂತರಿ ವನ ಮಾಡಿದ ಜಾಗದಲ್ಲಿ ಹಸಿರೆಲೆ ಗೊಬ್ಬರ ಬಂತು, ಸಾಕಷ್ಟು ಒಂದು ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಹಾಕಿ ಫಲವತ್ ಮಾಡ್ಕೊಂಡೆ ಅದನ್ನ. ಕೃಷಿ ಹೊಂಡದಿಂದ ಇನ್ನೇನೇನು ಅನುಕೂಲ ಮಾಡ್ಕೊಂಡಿದ್ರಿ? ಕೃಷಿ ಹೊಂಡರದಿಂದ ನನ್ಗೆ ಯಾವತ್ತೂ ನೀರಿನ ಸಮಸ್ಯೆನೆ ಬಂದಿಲ್ಲ. ಎಂತ ಬರಗಾಲದಲ್ಲೂ ನನ್ನ ಬಾವಿ ಓಡಿದೆ. ಕೃಷಿ ಹೊಂಡ ಮಾಡೋದ್ರಿಂದ ವೇಸ್ಟು ಆಗಲಿಲ್ಲ. ಒಂದು ಕೆಲವು ಸಂದರ್ಭ ಮೂರು ವರ್ಷ ಬರಗಾಲ ಬಂತು, ನೀರೇ ಇಲ್ದಂತ ಪರಿಸ್ಥಿತಿಲೂ ನನಗೆ ಆ ಒಂದು ಇದು ಕಾಣಲಿಲ್ಲ. ಬರ ಬಂದ ಸಂದರ್ಭದಲ್ಲಿ ನಿಮ್ಮ ತೋಟ ಹೇಗಿತ್ತು ಸರ್? ಒಂದು ಚೂರು ಕುಗ್ಲಿಲ್ಲ. ನನಗೆ ಅದೇ ಒಂದು ಸಂತೋಷ. ನಾನು ಸಾವಯವದಲ್ಲಿ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಅವತ್ತು ಏನು ರಿಸಲ್ಟು ಅಂತ ನನಗೆ ಏನು ಬರಗಾಲ ಬಂತಲ್ಲ, ಎಲ್ಲ ಮರಗಳು ಸುಳಿ ಆರೋಗಿದ್ದಾವೆ, ನಂದು ಏನೂ ಕೂಡ ಏನೂ ಆಗಲಿಲ್ಲ, ಅಷ್ಟು ಹೆಲ್ತಿಯಾಗಿತ್ತು ಅದು. ಅಂತ ಅಂದರೆ ನೀವು ಅದನ್ನು ಉಳುಮೆ ಮಾಡದೇ ಇರೋ ಅಂಥದ್ದು ಮತ್ತು ಅದು ಬಹಳ ನೈಸರ್ಗಿಕವಾಗಿ ಬೆಳಿಲಿಕ್ಕೆ ಬಿಟ್ಟಂಥದ್ದೇ ಅದಕ್ಕೆ ಕಾರಣ. ನಾವು ಏನು ಮಾಡ್ತಾ ಇದ್ದಾರೆ, ರೈತರು 3 ಟನ್ ಟ್ರ್ಯಾಕ್ಟರ್ ತಂದುಬಿಟ್ಟು ತೋಟದೊಳಗೆ ಉಳಿಸ್ತಾರೆ, ಆ ಬೇರ್ನೆಲ್ಲ ಗಾಯ ಮಾಡ್ತಾ ಇದ್ದಾರೆ. ಈಗ ನಮಗೆ ರೂಟ್ ಥರದ ಊಟ ಥರದ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ, ಐದೈದಲ್ಲಿ ಹೊಡೆದ್ಬಿಟ್ಟು ಆ ಬೇರ್ ಕಿತ್ತಿ ಕಿತ್ತಿ ಕಿತ್ತಿ ಕಿತ್ತಿ ಎಲ್ಲ ರೂಟ್ಸ್ನೆಲ್ಲ ಕಿತ್ತ ಮೇಲೆ ಅದಕ್ಕೆ ಊಟ ಮಾಡೋಕ್ಕೆ ನೀವೇನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದು ದಯವಿಟ್ಟು 5 ಹಾಕ್ಬೇಡಿ. ಅದು ಹಾಕಿ ನರ ಕಿತ್ತರೆ ಇನ್ನು ಮತ್ತೆ ಬರೋಕ್ಕೆ ಇನ್ನೊಂದು 1-2 ಬೇಕು. ಆಮೇಲೆ ರೋಟ್ರು ಹೊಡಿತಾ ಇದ್ದಾರೆ. ರೋಟ್ರು ಹೊಡೆದಾಗಲೂ ಒಂದು ಕಸ ಕತ್ತರಿಸುತ್ತೆ, ಒಂದು ಎರಡು ನೆಲನೂ ಕತ್ತರಿಸಾಕ ಭೂಮಿ ಗಟ್ಟಿ ಆಗುತ್ತೆ. ಅದು ಭೂಮಿ ಲಳು ಇರಬೇಕು. ಇವತ್ತೆಷ್ಟೋ ತೋಟಗಳಲ್ಲಿ ನೋಡಿದ್ದೀರಾ, ಎಲ್ಲ ಕೆರೆಗಳಾಗ್ತಾ ಇದೆ, ಇಂಗ್ತಾ ಇಲ್ಲ. ಈಗ ನಮ್ಮ ತೋಟದಲ್ಲಿ ತೋರಿಸಿ ನೋಡೋಣ, ಎಲ್ಲರೂ ಒಂದು ಇಷ್ಟು ಮಳೆ ಹುಯ್ದ್ರು ಎಲ್ಲ ನೀರು ನಿಂತಿದೆಯಾ? ನೀರು ಇಂಗಬೇಕು. ನೀವು ಎಲ್ಲ ಭೂಮಿನ ಗಾಚ್ ಮಾಡ್ತಾ ಇದ್ದೀರಾ. ಆಮೇಲೆ ದನ ಕಟ್ಟೋದ್ರೆ ತುಣಿಸಿ ತುಣಿಸಿ ತುಣಿಸಿ ಗಾಚ್ ಮಾಡಿಸೋದು. 1 ಮೇಲೆ ದನ ಇರಬಾರ್ದು, ಬೇರೆ ಕಡೆ ಇದು ಮಾಡಿ ಕುಯ್ದು ಹಾಕ್ಬೇಕು. ತುಣಿಸಿ ಎಲ್ಲ ಅಮುಕಿ ಅಮುಕಿ 3 ಟ್ರ್ಯಾಕ್ಟರ್ ತೋಡ್ದೊಳಗೆ ಹೋಯ್ತು ಅಂದ್ರೆ ಎಲ್ಲ ಅಮುಕುತ್ತೆ, ಎಲ್ಲ ಸೂಕ್ಷ್ಮ ಜೀವಿಗಳೆಲ್ಲ ಸೊತ್ತೋಗ್ತವೆ. ನಾವು ಟ್ರಂಚ್ ಮಾಡಿರೋದ್ರಿಂದ ಏನಂದ್ರೆ ಸೂಕ್ಷ್ಮ ಜೀವಿಗಳಿಗೆ ವಾಸ ಮಾಡೋಕ್ಕೆ ಒಂದು ವರದಾನ ಅವಕಾಶ. ಅದು ನೀರಿನ ಸದ್ಬಳಕೆ ಹೇಗೆ ಮಾಡ್ತಿದ್ರೆ, ಯಾಕೆ ಅಂತ ಅಂದ್ರೆ ಹೆಚ್ಚು ನೀರು ಬಳಕೆ ಮಾಡ್ತಿಲ್ಲ ಅಂತ ಹೇಳಿದ್ರಿ, ಯಾಕೆ ಅಂತ ಅಂದ್ರೆ ಮಳೆಗಾಲದಲ್ಲಿ ನೀರು ಹೆಚ್ಚು ನಿಮ್ಮ ತೋಟದಲ್ಲಿ ನಿಲ್ಲುವ ಹಾಗೆ ಮಾಡ್ತಿದ್ರ, ಅದಕ್ಕೆ ಏನೇನು ಅನುಕೂಲಗಳನ್ನು ಮಾಡ್ಕೊಂಡಿದ್ರೆ ಹೇಗೆ ಮಾಡಿದ್ರೆ ಅದನ್ನ? ನಾವು ನೀರಿಂದು ಮೊದಲೆಲ್ಲ ಡ್ರಿಪ್ ಇರಿಗೇಷನ್ ಇಲ್ಲ, ಈಗ ಸ್ಪ್ರಿಂಕ್ಲರ್ ಇದರಲ್ಲಿ ಸ್ವಲ್ಪ ಏನೋ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಅಂದ್ರೆ ನಮ್ಮ ಹಸಿರೆಲೆ ಒಂಚೂರು ತೇವಾಂಶಕ್ಕೋಸ್ಕರ ಒಂದು ಟೈಮ್ ಬೇಸಿಗೆಲಿ ಕೊಡ್ತೀವಿ, ಯಾಕೆ ನೀರು ಬಿಟ್ಟರೆ ಬಾಕಿ ಅಂತ ನಾವೇನು ಕೊಟ್ಟಿಲ್ಲ. ನಾವೇನು ಏನು ಮಳೆ ಹೋಯ್ದು ಏನು ಟ್ರಂಚಲ್ಲಿ ಇರುತ್ತಲ್ಲ ಅದೇ ನೀರು ಸಾಕಾಗುತ್ತೆ, ಏನು ತೊಂದರೆ ಇಲ್ಲ. ಅಲ್ಲಲ್ಲಿ ನೇರಳೆ ಗಿಡಗಳನ್ನು ಹಾಕೊಂಡಿದ್ದೀರ, ಅದರಿಂದಲೂ ಕೂಡ ಸಾಕಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳಿದ್ರಿ, ಎಷ್ಟು ಆದಾಯ ಸಿಗುತ್ತೆ ನಿಮಗೆ? ಸೊ ಒಂದು ಮರದಿಂದ 7,000-8,000 ರೂಪಾಯಿ ಸಿಗುತ್ತೆ. ಆ ಎಲೆನೂ ಉದುರುತ್ತೆ. ಇವತ್ತೆಲ್ಲ ನೋಡಿ 400-500 ರೂಪಾಯಿ ಕೆಜಿ ಆಗಿದೆ ನೆರಳು. ಆಮೇಲೆ ಲಕ್ಷ್ಮಣ ಫಲ ಅದು 600-700 ರೂಪಾಯಿ ಕೆಜಿ. ಸೀಬೆ ಎಲ್ಲ ಇದೆ. ನೆರಳೆ ಅಂತೂ ತುಂಬಾ ಅದ್ಭುತವಾದ ಒಂದು ಒಳ್ಳೆ ಕ್ರಾಪ್ ಅದು. ತೆಂಗಿನ ಮರಕ್ಕೆ ಒಳ್ಳೆ ಅನುಕೂಲನೂ ಆಗುತ್ತೆ, ಆ ಎಲೆ ಉದುರೋದ್ರಿಂದ ಗೊಬ್ಬರನೂ ಆಗುತ್ತೆ, ನಮ್ಗೆ ವರ್ಷಕ್ಕೊಂದ್ಸಲಿ ಆದಾಯನೂ ಸಿಗುತ್ತೆ. ಹೇಗೆ ಮಾರಾಟ ಮಾಡೋದು ಅದನ್ನ? ಅದನ್ನ ನಾನು ಕೆಜಿ ಲೆಕ್ಕದಲ್ಲೂ ಕೊಡ್ತೀನಿ. ಅದು ಬೀಜನು ಕೂಡ ಶುಗರ್ ಪೇಷಂಟ್ಸ್ಗಳಿಗೆ ಬೀಜ ಕೊಡ್ತೀನಿ, ವೇಣಿ ಇದು ಮಾಡ್ತೀವಿ. ಅದನ್ನೆಲ್ಲ ನಾನು 200 ರೂಪಾಯಿ ಕೆಜಿವರೆಗೂ ಕೊಟ್ಟಿದ್ದೀನಿ. ಅವರೆಲ್ಲ 300-400 ಮಾರ್ಕೊಂಡಿದ್ದಾರೆ, ಬಟ್ ಹೋಲ್ಸೇಲಲ್ಲಿ 200 ರೂಪಾಯಿ ಕೊಟ್ಟಿದ್ದೀನಿ. ನಿಮ್ಗೇನು ಖರ್ಚಿಲ್ಲ, ಬಿದ್ದರೂ ಕೂಡ ಇರಬೇ ತಿಂತವೆ, ಇರಬೇಗಳೆಲ್ಲ ಅಲ್ಲೆಲ್ಲ ಸೂಕ್ಷ್ಮ ಜೀವಿತದೆ, ನಮಗೂ ಫಲವತ್ತಾಗುತ್ತೆ ಭೂಮಿ, ಯಾವುದೇ ಥರದ್ದು ತೊಂದರೆ ಆಗಲ್ಲ ನಮಗೆ. ತೋಟದ ತುಂಬಾ ನವಿಲುಗಳಿದಾವೆ, ಎಲ್ಲಿ ತಂದ್ರಿ ಅವನ್ನ? ಸರ್, ನವಿಲು ತಂದಿದ್ದಲ್ಲ, ಅವಕ್ಕೆ ನಾವು ಎಲ್ಲಿ ರಕ್ಷಣೆ ಮಾಡ್ತೀವಿ ಅಲ್ಲಿ ಸೇರ್ಕೋತಾವ ಅಷ್ಟೇ. ಎಲ್ಲ ಅಂತಾರೆ ಇದ್ರಲ್ಲಿ ನವಿಲಿಂದ ನನಗೆ ಇದಾಗುತ್ತೆ ಅಂತ. ನಿಜವಾಗ್ಲೂ ನಮ್ದೇನು ಪದಾರ್ಥಗಳನ್ನ ಹಾಳು ಮಾಡಿಲ್ಲ. ನಾವು ಡೈಲಿ ಅವಕ್ಕೆ ಒಂದು ಸ್ವಲ್ಪ ಫುಡ್ ಹಾಕೋದ್ರಿಂದ ತಿನ್ಕೊಂಡು ಅವು ಆರಾಮಾಗಿ ಇಲ್ಲಿ ಅವುಗಳೇ ಈ ನಮ್ಮನ್ನ ತೋಟ ಕಾಯ್ತಾ ಇರೋದು. ಅವುಗಳು ಪಕ್ಷಿಗಳ ಇಕ್ಕೆ ಇವುಗಳೇ ನನ್ನ ಗೊಬ್ಬರನ ಮೂಲಕ ನನ್ನ ತೋಟನ ಫಲವತ್ ಮಾಡಿಕೊಡ್ತಾ ಇದೆ. ಆಮೇಲೆ ನನಗೇನು ಅಂದರೆ ಪ್ರತಿ ಒಂದು 23 ನವಿಲುಗಳು ಒಂದೊಂದು ಮರದ ಮೇಲೆ ಕೂರೆ ಕೂರ್ತವೆ, ತೆಂಗಿನ ಮರದ ಮೇಲೆ. ಆ ತೆಂಗಿನ ಮರದ ಮೇಲೆ ಕೂರೋದ್ರಿಂದ ಏನಾಗುತ್ತೆ, ಅಲ್ಲಿ ಇರೋಂಥ ಹುಳಗಳು ಇನ್ನೊಂದು ನೋಡಿದ್ರೆ ಖಂಡಿತ ಬಿಡಲ್ಲ. ಅದು ಯಾದಗಳು ಹತ್ತುತ್ತಾ ಇಲ್ಲ. ಇದೊಂದು ಭಾಳ ನನಗೆ ಅನುಕೂಲ ಆಗಿದೆ. ದಿನ ಒಂದು 30 ರೂಪಾಯಿ ಅಂತ ಕೊಟ್ರು ಡೈಲಿ ನನಗೆ ಒಂದು 100-200 ರೂಪಾಯಿ ನನಗೆ ಉಳಿತಾಯ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಒಂದೊಂದು ಮರದ ಮೇಲೆ ಕೂರೋದ್ರಿಂದ ಆಮೇಲೆ ಕೆಲವರೆಲ್ಲ ತೆಂಗಿನ ಹತ್ತತ್ರ ಹಾಕ್ಬಿಡ್ತಾರೆ. ಹತ್ತತ್ರ ಹಾಕಿದ್ರು ಕೂಡ ಒಂದು ಇಲಿ ಹತ್ತರ ಆಕಡೆಯಿಂದ ಈ ಕಡೆ ನೆಗೆಯುತ್ತೆ. 40 ಡಿಸ್ಟೆನ್ಸ್ ಇರಬೇಕು, ಒಂದು ಗರಿ ತಾಕಬಾರ್ದು, 30 ಇರಬೇಕು. ಆಮೇಲೆ ಕೆಂಬೂತ ಇರಬೇಕು, ಪಕ್ಷಿಗಳು ಕೆಂಬೂತ ಇದ್ರೆ ಹುಡುಕಿ ಕಪ್ತೊಳೆ ಹುಳನ ತಿನ್ನುತ್ತದು ಕೆಂಬೂತ. ನವಿಲು ನಿಮ್ಮ ತೋಟದಲ್ಲಿ ಮಾತ್ರ ಇರೋದು ಅಥವಾ ಎಲ್ಲ ಕಡೆನೂ ಹೀಗೆ ಇದೆಯಾ? ಇಲ್ಲ, ಬೇರೆ ಕಡೆ ಬಹುಶಃ ಅಲ್ಲಿ ಇದ್ದು ಹೊಂಟೋಗ್ತವೆ ಎಲ್ಲೋ ಕಡೆ, ಬಟ್ ನನ್ನ ತೋಟದಲ್ಲಿ ಎಲ್ಲ ವಾಸ ಇದೆ. ಇಲ್ಲಿ ಹೋಗಿಲ್ಲ, ಅಲ್ಲಲ್ಲೇ ಮೊಟ್ಟೆ ಇಟ್ಕೊಳ್ತವೆ. ಅವಕ್ಕೇನು ಎಲ್ಲ ಆಹಾರ ಸಿಗ್ತಾ ಇದೆಯಲ್ಲ, ಆಹಾರ ಸಿಗೋದ್ರಿಂದ ಅವು ಇಲ್ಲ ಹಣ್ಣುಗಳು ಎಲ್ಲ ಸಿಗೋದ್ರಿಂದ ಇದೆ, ಎಲ್ಲೂ ಹೋಗಿಲ್ಲ. ಏನು ಆಹಾರ ನೀಡ್ತೀರಾ ಅವಕ್ಕೆ? ರಾಗಿ, ಪುರಿ, ಅಕ್ಕಿ, ಈ ಮೂರನ್ನು ಹಾಕ್ತೀನಿ. ನವಿಲು ಎಲ್ಲಿರುತ್ತೋ ಅದು ಅನುಕೂಲಕ್ಕಿಂತಲೂ ಸ್ವಲ್ಪ ಅನಾನುಕೂಲನೇ ಜಾಸ್ತಿ ಅಂತ ಹೇಳಿ ಕೆಲವರು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಬಹುಶಃ ಇರ್ಬೋದು ಇಲ್ಲ ಅಂತ. ಯಾಕೆಂದ್ರೆ ಅದಕ್ಕೆ ಒಂದೊಂದು ನವಿಲ್ಗೆ 1 kg ಫುಡ್ ಬೇಕು, ದಿವಸ ಬೇಕು ಅದಕ್ಕೆ. ಬಟ್ ಸೊಪ್ಪುನು ತಿನ್ನುತ್ತವೆ. ಒಂದ್ ತರದಲ್ಲಿ ಅನುಕೂಲ ಅಂದ್ರೆ ಪಾಪ ಸಣ್ಣ ಸಣ್ಣ ಪಕ್ಷಿಗಳು ಕಂಟ್ರೋಲ್ ಆಗ್ಬಿಡ್ತವೆ ಆ ಸೌಂಡ್ಗೆ. ಈ ಇಲಿಗಳು ಕಾಟ ಎಲ್ಲ ತಪ್ಪಿತು ಸ್ವಲ್ಪ, ಅವುಗಳೆಲ್ಲ ಈಗ ನಾವೆಲ್ಲ ನೇಸಿದ್ರಿಂದ ಅವುಗಳು ಜಾಸ್ತಿ ಇರ್ತವೆ, ಅವುಗಳು ಸ್ವಲ್ಪ ಕಂಟ್ರೋಲ್ ಆಗಿದೆ. ಅವೆಲ್ಲ ಒಳಗಡೆ ಓಡೋದ್ರಿಂದ ಯಾವುದೇ ಹುಳಗಳನ್ನೂ ಅಷ್ಟು ಸುಲಭವಾಗಿ ಇರಕ್ಕೆ ಬಿಡಲ್ಲ. ಅವು ಒಂದು ಬೆನಿಫಿಟ್ ಇದೆ, ಇಲ್ಲ ಅಂತ ಹೇಳ್ಬಾರ್ದು. ನಾವು ಮನುಷ್ಯನಿಗೆ ಎಷ್ಟಿದ್ರು ಅವು ಪ್ರಕೃತಿ ಜೊತೆ ಬದುಕಬೇಕು ಸರ್. ಈಗ ನೀವು ಬರ್ತಿದ್ದಂಗೆ ನೋಡಿದ್ರೆ ಎಷ್ಟು ನವಿಲುಗಳು ಡ್ಯಾನ್ಸ್ ಮಾಡ್ತಿದ್ವು, ಪ್ರಕೃತಿ ಜೊತೆ ಬಂದಾಗ ಅದೇ ನಮಗೆ ಸಮಾಧಾನ. ನಾವು ಎಷ್ಟು ಸಮಾಧಾನವಾಗಿರ್ತೀವೋ ಅಷ್ಟೇ ನಮಗೆ ಕಾಯಿಲೆಗಳು ರೋಗ ರುಜಿನಗಳೆಲ್ಲ ಕಮ್ಮಿ ಆಗುತ್ತೆ. ಅವುಗಳು ಜೊತೆ ನಾವು ಬದುಕಬೇಕು. ನನಗೆ ಯಾರು ಲೇಬರ್ ಇರ್ತಾರೋ ಇಲ್ವೋ, ತೋಟವಂತೂ ಇವು ಸಮೃದ್ಧಿಯಾಗಿ ನೋಡ್ಕೋತಾ ಇದೆ ಎಲ್ಲಾನು. ಮೊನ್ನೆ ಒಂದ್ಸಲಿ ನಾನು ತೋಟದಲ್ಲಿ ಇದ್ದೆ, ಸಿಕ್ಕಾಬಟ್ಟೆ ಕೂಕೊಂಡ್ಬಿಡ್ತು. ನಾನು ತೋಟದಲ್ಲಿ ಮನೆಗಿದ್ದಾಗ ಏನು ಹಿಂಗೆ ಕೂಕತಾ ಇದೆಯಲ್ಲ ಅಂತ ಆಚೆ ಬಂದರೆ ಚಿರತೆ ಬಂದಿದ್ದಕ್ಕೆ ಸಿಗ್ನಲ್ ಕೊಡ್ತಾ ಇದೆ. ಒಂದು ಮನುಷ್ಯ ಈಗ ನಾನು 20 ಎಕರೆ ಮೂಲೆಯಲ್ಲಿ ಯಾರು ಕಾಯಿ ಪಾಯಿ ಎತ್ತಕ್ಕೆ ಬರ್ತೀನಿ ಅಂದ್ರೆ ನನಗೆ ಸೌಂಡ್ ಕೊಡ್ತಾವೆ. ನನಗೆ ಅಲ್ಲಿಗೆ ಸೆನ್ಸ್ ಗೊತ್ತಾಗುತ್ತೆ, ಓ ಇಲ್ಲಿ ಯಾರೋ ಬಂದರು ಅಂತ. ತಕ್ಷಣ ಬೈಕಲ್ಲಿ ಹೋಗ್ತೀನಿ ನಾನು, ಅಲ್ಲಿ ಅವನ ಬೇಲಿ ನೆಗೆದಿರ್ತಾನ ಅವನು. ಆ ಥರ ಸನ್ನಿವೇಶ ನಿಜವಾಗ್ಲೂ ನನಗೆ ಒಂದು ಎಲ್ಲೇ ಒಬ್ಬ ಮನುಷ್ಯ ಒಂದು ಸಣ್ಣ ಓಡಾಡಿದ್ರು ನನಗೆ ಸಿಗ್ನಲ್ ಕೊಡ್ತಾವೆ. 4 ಮೂಲೆಯಲ್ಲೂ ಇರೋದ್ರಿಂದ ಸಿಗ್ನಲ್ ಸಿಗುತ್ತೆ ನನಗೆ. ಒಟ್ಟಾರೆ ನವಿಲುಗಳಿಂದ ಹೆಚ್ಚು ಅನುಕೂಲನೇ ನಿಮಗೆ ಆಗಿದೆ? ಆಗಿದೆ, ನನಗಾಗಿದೆ. ಕೃಷಿ ಲಾಭದಾಯಕ ಅಲ್ಲ ಅನ್ನೋ ಅಂತ ಒಂದು ಮಾತು ಇವತ್ತು ಹೆಚ್ಚು ಜನಪ್ರಿಯವಾಗ್ಬಿಟ್ಟಿದೆ. ಏ ಕೃಷಿನ ಲಾಭದಾಯಕ ಅಲ್ಲ, ನಾವು ದುಡ್ಡು ಮಾಡ್ಕೊಳಕ್ಕಾಗೋದಿಲ್ಲ, ಚೆನ್ನಾಗಿ ಬದುಕು ಕಟ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ, ನೀವೇನಂತೀರಿ? ದಯವಿಟ್ಟು ಯಾವತ್ತೂ ಹಂಗೆ ಅನ್ಕೋಬಾರ್ದು. ಮೂಲ ಕೃಷಿನೇ ಲಾಭದಾಯಕ, ಯಾಕೆಂದ್ರೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಏನಾದ್ರು ಬೆಳ್ಕೊಂಡು ತಿನ್ನಕ್ಕೆ ಬೇರೆಯವ್ರಿಗಿಲ್ಲ, ಅದು ನೀವು ಮಾಡ್ಕೋತಾ ಇಲ್ಲ ಅಷ್ಟೇ. ನಿಮ್ಮ ಆರೋಗ್ಯಕ್ಕೆ ಏನು ಬೇಕು ನಿಮಗೇನು? ಈಗ ನಾನು ಒಂದು 20 ಎಕರೆ ಜಮೀನು ಇಟ್ಕೊಂಡ್ಬಿಟ್ಟು ಒಂದು ಸಾಂಬಾರು ಸೊಪ್ಪು ಇನ್ನೊಂದು ಹೋಗಿ ಬೇರೆ ಕಡೆ ತೊಗೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ಈಗ ನನ್ನ ಮನೇಲಿ ಅರ್ಧ ಖರ್ಚು ಉಪ್ಪಂದ್ಬಿಟ್ಟಿನೆಲ್ಲ ಇಲ್ಲೇ ಸಿಗ್ತಾ ಇದೆ, ಖರ್ಚು ಕಮ್ಮಿ ಆಯಿತು. ಒಂದು ಸ್ವಲ್ಪ ಎಲ್ಲ ಥರದ್ದು ಮಿಕ್ಸ್ಡ್ ಕ್ರಾಪ್ ಇರಬೇಕು, ಒಂದನ್ನೇ ನಂಬ್ಕೋಬಾರ್ದು. ಈಗ ನಾನು ನೋಡಿ ಎಲ್ಲ ಥರದ್ದು ಮಿಕ್ಸ್ ಮಾಡೋದ್ರಿಂದ ಎಣ್ಣೆ ಆಗ್ಬೋದು, ಕಾಯಿ ನರ್ಸರಿ ಎಲ್ಲ ಥರದ್ದು ಇರೋದ್ರಿಂದ ಆಗುತ್ತೆ. ನೀವು ಒಂದೇ ಅಂದರೆ ಕೆಲವರು ಅಂತಾರೆ ನಿಮ್ಗೇನು ಬೇಕಾದಷ್ಟು ಜಾಗ ಇದೆ, ಜಾಗ ಇದ್ದವ್ರು ಎಷ್ಟೋ ಜನ ಜಾಗ ಇದ್ದು ಖರ್ಚು ಮಾಡ್ಕೊಂಡವ್ರು, ನನಗೆ ಗೊತ್ತದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಿಟ್ಟು ಹೋಗಿದ್ದಾರೆ. ಯಾವತ್ತೂ ಈಗ ನನಗೆ ಬೆಟ್ಟದಲ್ಲಿ ಆ ಸೀಸನಲ್ ಕ್ರಾಪ್ ಅದು, ಆ ಎಲೆ ಉದುರುತ್ತೆ, ಆದರೂ ಒಳ್ಳೆ ಆದಾಯ ಬರುತ್ತೆ. ಇಂಥವೆಲ್ಲ ಸ್ವಲ್ಪ ಮಿಕ್ಸ್ಡ್ ಹಾಕೋಬೇಕು, ಮಾಡಿದ್ನೇ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ರೈತರದ್ದು ಒಂದು ದುರಂತ ಏನು ಅಂದರೆ, ಏನೋ ಒಂದು ಹಸು ಇಟ್ಕೊಂಡ್ಬಿಟ್ರೆ ಅದನ್ನೇ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಎದ್ದು ಜೋಳ ಹಾಕು, ಆ ಭೂಮಿ ಫಲವತ್ತೆಲ್ಲ ಗೊಬ್ಬರ ಸುರಿ ತೊಗೊಂಡೋಗಿ ಹಾಲು ಹಾಕು. ಸರ್, ಒಂದು ನೀರಿಗೆ ಬೆಲೆ ಫಿಕ್ಸ್ ಆಗಿದೆ, ನೀರಿನ ದುಡ್ಡನ್ನು ಕೂಡ ಹಸು ಹಾಲಲ್ಲಿ ಸಿಗ್ತಾ ಇಲ್ಲ. ಅವ್ನ ಖರ್ಚು ಅಷ್ಟಿದೆ, ಇವತ್ತು ಹಿಂಡಿ ರೇಟ್ ಆಗ್ಬೋದು, ಅವನು ಓಡಾಟ ಖರ್ಚು, ಅವನ್ನೆಲ್ಲ ಲೆಕ್ಕ ಬರೀಲಿ. 100% ಅವನಿಗೆ ತುಂಬ ಖರ್ಚು ಬರ್ತಾ ಇದೆ. ಏನೋ ರೊಟೇಷನ್ ಆಗ್ಬೋದು ಅಷ್ಟೇ, ದುಡ್ಡು ರೊಟೇಷನ್ ಆಗುತ್ತೆ, ಬಟ್ ಲಾಭದ ಅಂಶ ತುಂಬ ಕಷ್ಟ ಆಗ್ತದೆ. ಇವತ್ತಿನ ಕಷ್ಟದ ಪರಿಸ್ಥಿತಿ ನೋಡಿ, ಇವತ್ತು ಮೇವೇ ಇಲ್ಲ, ಈಗ ಎಲ್ಲ ಮಳೆ ಜಾಸ್ತಿ ಆಯಿತು, ಬೆಳೀತಾ ಬೆಳೀತಾ ಜನಸಂಖ್ಯೆ ಜಾಸ್ತಿ ಆಗಿದೆ, ಭೂಮಿ ಏನು ಜಾಸ್ತಿ ಆಗಿಲ್ಲ. ನಾವು ಸ್ವಲ್ಪ ನೋಡಿ ಯಾವುದು ಎಲ್ಲ ಥರದ್ದು ಮಿಕ್ಸ್ ಕ್ರಾಪ್ ಮಾಡಿಕೊಂಡು ಮಾಡಬೇಕು. ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದರೆ, ನಿಮ್ಮ ಸಂಪರ್ಕವನ್ನು ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡೋಂಥದ್ದು? ಶ್ರವಣಬೆಳಗೊಳದಿಂದ 3.5 ಕಿಲೋಮೀಟರ್ ಆಗುತ್ತೆ ಬೆಕ್ಕ. ನನ್ನ ದೂರವಾಣಿ ಸಂಖ್ಯೆ 9880806 09. ಇನ್ನೊಂದು ಸಾರಿ ಹೇಳಿ. 9880806 09. ಒಳ್ಳೆಯದು ರಾಘವೇಂದ್ರ ಅವರೇ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮೊಂದಿಗೆ ಹೇಳಿಕೊಂಡ್ರಿ. ಕೃಷಿ ಅನ್ನೋಂಥದ್ದು ಬಹಳ ಕಷ್ಟದ ಒಂದು ಕೆಲಸ, ಲಾಭದಾಯಕ ಅಲ್ಲ ಅಂತೇಳಿ ಹೇಳ್ತಾರೆ. ಆದರೆ ನಾವು ಯೋಜಿತವಾಗಿ ಮಾಡಿದಂಥ ಸಂದರ್ಭದಲ್ಲಿ ಒಂಚೂರು ಆಲೋಚನೆಯನ್ನು ಮಾಡಿ ಖರ್ಚನ್ನು ಕಡಿಮೆ ಮಾಡಿ ಮಾಡಿದಾಗ ಕೃಷಿಯನ್ನು ಕೂಡ ಬಹಳ ಲಾಭದಾಯಕವಾಗಿ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ರಿ. ವರ್ಷಪೂರ್ತಿ ಕೇವಲ 1 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಸುಮಾರು 20 ಲಕ್ಷ ಆದಾಯವನ್ನು ನಾನು 20 ಎಕರೆ ತೋಟದಲ್ಲಿ ಪಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನೈಸರ್ಗಿಕ ಹಾಗೂ ಸಹಜ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ, ಅಂಗೈ ತೊಳಿ ಮುಂಗೈ ತೊಳಿ, ಎಲ್ಲ ಬೆರಳ ತಿಕ್ಕಿ ತೊಳಿ, ಉಗುರು ಸಂಧಿ ಮರಿಬೇಡಿ, ಬೆರಳ ಸಂಧಿ ನೆನಪಿಡಿ, ರೋಗ ಮುಕ್ತರಾಗಲು 30 ಸೆಕೆಂಡ್ ಕೈ ತೊಳಿ, ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.